ಇದೇ 31ರವರೆಗೆ ನಾಡಿನಾದ್ಯಂತ ಸ್ವಚ್ಛತೆ ಹಾಗೂ ದೈಹಿಕ ಸ್ವಾಸ್ಥ್ಯದ ಬಗ್ಗೆ ಕಾಳಜಿ ಮೂಡಿಸುವ ದೃಷ್ಟಿಯಿಂದ ಹೊಸಪೇಟೆ ನಗರದ ವಿಜಯನಗರದ ಕಾಲೇಜಿನಲ್ಲಿ ಎನ್ಎಸ್ಎಸ್ ಘಟಕದಿಂದ ಗಾಂಧಿ ಜಯಂತಿ ದಿನದಂದು ಕಾಲೇಜಿನ ಆವರಣದ ಸ್ವಚ್ಛತೆಯೊಂದಿಗೆ ವಿದ್ಯಾರ್ಥಿಗಳು ಆರೋಗ್ಯ ಕಾಳಜಿ ಮೂಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿಯಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯ ಪ್ರಗತಿಯಲ್ಲಿ, ಜಿಬಿಎ ವ್ಯಾಪ್ತಿಯಲ್ಲಿ ಇಂದಿನಿಂದ ಸಮೀಕ್ಷೆ ಆರಂಭ. ವಾರ್ಷಿಕ ಲೆಕ್ಕ ಪರಿಶೋಧನಾ ಮಾಹಿತಿ ಒದಗಿಸದ ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ ಶೋಕಾಸ್ ನೋಟಿಸ್. ಯಾದಗಿರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ 40 ಅಂಗನವಾಡಿ ಕಟ್ಟಡ ನಿರ್ಮಾಣ, ಸಚಿವ ಶರಣಬಸಪ್ಪ ದರ್ಶನಪುರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परंतु सभी डाले सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे. सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೌಟುಂಬಿಕ ಸಲಹೆ. ಈ ಕುರಿತು ಅಂಕೋಲಾದ ಕೆಎಲ್ಇ ಸೊಸೈಟಿ ಕೌಟುಂಬಿಕ ಸಲಹಾ ಕೇಂದ್ರದ ತಿಮ್ಮಣ್ಣ ಭಟ್ವಿ ಅವರೊಂದಿಗೆ ಸಂದರ್ಶನ. ತಿಮ್ಮಣ್ಣ ಭಟ್ ಅವರಿಗೆ ನಮಸ್ಕಾರ. ನಮಸ್ಕಾರ. ಕೆಎಲ್ಇ ಸೊಸೈಟಿಯ ಕೌಟುಂಬಿಕ ಸಲಹಾ ಕೇಂದ್ರದಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಲಹೆಗಾರರಾಗಿ ನೀವು ಕೆಲಸ ಮಾಡ್ತಾ ಇದ್ರಿ, ಎಷ್ಟು ವರ್ಷದ ಒಂದು ದುಡಿಮೆ ಇದರಲ್ಲಿ? ಸಾಧಾರಣ 20 ವರ್ಷಕ್ಕಿಂತ ಹೆಚ್ಚು ನಾನು ಅಂಕೋಲದಲ್ಲಿ ಈ ಕೇಳಿ ಕೌಟುಂಬಿಕ ಸಲಹಾ ಕೇಂದ್ರದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಈಗ ಈ ಕೌಟುಂಬಿಕ ಸಲಹೆ ಅಂದ್ರೆ ಏನು, ಇದರ ಒಂದು ಹಿನ್ನೆಲೆ ಏನು, ಇದರ ಒಂದು ಪ್ರಾಮುಖ್ಯತೆ ಏನು? ಮುಖ್ಯವಾಗಿ ಕುಟುಂಬದಲ್ಲಿ ಬಹಳಷ್ಟು ಜಗಳಗಳು ಬರ್ತಾ ಇರ್ತದೆ, ವಿಶೇಷವಾಗಿ ಗಂಡ ಹೆಂಡತಿ ಇರಬಹುದು, ಕೌಟುಂಬಿಕ ಸಮಸ್ಯೆಗಳು ಇರಬಹುದು, ಅಥವಾ ಈ ಮಾನಸಿಕ ಒಟ್ಟು ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ತೊಂದರೆಗಳು ಬಂದಲ್ಲಿ ಅವರ ಆಸ್ತಿ ವಿಚಾರ ಇರಬಹುದು, ವೈಮನಸ್ಸು ಇರಬಹುದು, ಇದೆಲ್ಲದಕ್ಕೂ ಪರಿಹಾರ ಮಾಡುವುದು ಒಂದು ಉದ್ದೇಶ. ಅದರೊಂದಿಗೆ ಇಂತಹ ಸಮಸ್ಯೆ ಬಾರದ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿರಬಹುದು, ನಗರದಲ್ಲಿ ಒಂದಿಷ್ಟು ಜಾಗೃತಿಗಳನ್ನು ಮಾಡುವ ಉದ್ದೇಶವನ್ನು ಕೂಡ ಈ ಕೌಟುಂಬಿಕ ಸಲಹಾ ಕೇಂದ್ರವು ಹೊಂದಿರುತ್ತದೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇರುವಂತಹದ್ದು ಈ ಕೂಡು ಕುಟುಂಬ ಎನ್ನುವಂತಹ ಒಂದು ವ್ಯವಸ್ಥೆ ಅಳಿವಿನ ಅಂಚಿಗೆ ಬಂದಿದೆ, ಎಲ್ಲೂ ಕೂಡ ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳು ಎನ್ನುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಕೌಟುಂಬಿಕ ಸಲಹೆಯ ಒಂದು ಅಗತ್ಯ ಮತ್ತು ಅನಿವಾರ್ಯತೆ ಏನು? ಖಂಡಿತವಾಗಿ ಇದೆ. ಏನಾಗಿದೆ ಅಂದ್ರೆ ಈಗ ಒಂದು ಬದಲಾಗುತ್ತಿರುವಂತಹ ಜೀವನ ಶೈಲಿ ಅಂತ ಹೇಳಬಹುದು. ಈಗ ಏನಾಗಿದೆ, ಗ್ರಾಮೀಣ ಭಾಗದಲ್ಲಿ ಯಾರೂ ಕೂಡ ವಾಸಿಸಲಿಕ್ಕೆ ಬಯಸುವುದಿಲ್ಲ, ಯಾಕಂದ್ರೆ ಜೀವನ ಶೈಲಿ ಬದಲಾಗಿದೆ. ನಗರ ಪ್ರದೇಶಕ್ಕೆ ಬಹಳಷ್ಟು ಜನ ಬರ್ತಾರೆ, ಯಾಕೆಂದ್ರೆ ಅಲ್ಲಿದ್ದಂತಹ ಒಂದು ಆಸೆ ಅಂಶಗಳಿರಬಹುದು, ಜೀವನ ಶೈಲಿ ಬದಲಾವಣೆ ಇರಬಹುದು, ಹೊಸ ಹೊಸ ಫುಡ್ ಇರಬಹುದು, ಎಂಜಾಯ್ಮೆಂಟ್ ಅಂತ ಹೇಳ್ತೇವಲ್ಲ, ಇದು ಹೆಚ್ಚೆಚ್ಚಿದ್ದುದರಿಂದಾಗಿ ಈ ಕೂಡು ಕುಟುಂಬ ಕಡಿಮೆಯಾಗಿ ಎಲ್ಲ ನಗರ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಏನಾಗ ನಗರ ಪ್ರದೇಶದಲ್ಲಿ ಕೇವಲ ಒಂದು ಕುಟುಂಬ, ಸಣ್ಣ ಕುಟುಂಬ ಇದ್ದಾಗ ಅವರಲ್ಲಿ ಯಾವುದಾದರೂ ಒಂದು ವೈಮನಸ್ಸು ಭಿನ್ನಾಭಿಪ್ರಾಯ ಬಂದ್ರೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಈ ಕೌಟುಂಬಿಕ ಸಮಸ್ಯೆಗಳು ಯಾವ್ಯಾವ ರೂಪವನ್ನೆಲ್ಲ ಪಡಿತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ? ಇತ್ತೀಚೆಗೆ ಬಹಳಷ್ಟು ಹೊಂದಾಣಿಕೆ ಸಮಸ್ಯೆ ಅಂತ ಹೇಳ್ಬಹುದು. ಯಾಕೆಂದ್ರೆ ಪತಿ ಭಕ್ತರಲ್ಲಿ ಹೊಂದಾಣಿಕೆಯ ಕೊರತೆ ನಾವು ಬಹಳಷ್ಟು ಕಾಣ್ತಾ ಇದ್ದೇವೆ. ಹಿಂದೆ ಇದ್ರೆ ಏನಾಗ್ತಿತ್ತು, ಮದುವೆ ಎನ್ನುವುದು ಒಂದು ನಂಬಿಕೆ ಮತ್ತು ವಿಶ್ವಾಸದಲ್ಲಿತ್ತು. ಇರ್ಲಿ, ನನ್ನ ಹಣೆ ಬರಹ ಅಥವಾ ನನ್ನ ಪ್ರಾರಬ್ಧ ಅಂತ ಹೇಳ್ಕೊಂಡು ಏನೇ ಈಗ ಹಿಂದಿನ ಕಾಲದಲ್ಲೆಲ್ಲ ಗಂಡ ಎಷ್ಟೇ ಹಿಂಸೆ ಎಷ್ಟೇ ತೊಂದರೆ ಮಾಡಿದ್ರು, ಹೆಂಡತಿ ಆದರೂ ಕುಟುಂಬದಲ್ಲಿ ಹೊಂದಿಕೊಂಡು ಹೋಗ್ತಿದ್ರು. ಮತ್ತೆ ಅಲ್ಲಿ ಎಲ್ಲ ಹಿರಿಯರು ಇರ್ತಿದ್ರು, ಹಿರಿಯರು ಒಂದಿಷ್ಟು ಮಾರ್ಗದರ್ಶನ ಮಾಡ್ತಿದ್ರು, ಹೊಂದಾಣಿಕೆ ಇರ್ತಿದ್ರು, ಮತ್ತೆ ಒಂದು ಧೈರ್ಯ ಅನ್ನೋದು ಕೊಡ್ತಿದ್ರು ಹಿರಿಯರು. ಅಂದ್ರೆ ದೊಡ್ಡ ಕುಟುಂಬ ಇದ್ದಾಗ ಅವರ ದೊಡ್ಡ ಮಾವ ಇರಬಹುದು, ಯಾರಾದ್ರೂ ಒಬ್ರು ಧೈರ್ಯ ಕೊಟ್ಟಾಗ ಒಂದು ಆತ್ಮವಿಶ್ವಾಸ ಕುಟುಂಬದಲ್ಲಿ ಹೊಂದಾಣಿಕೆಗೆ ಇರ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಗಂಡ ಹೆಂಡತಿದ್ದಾಗ, ಹೆಂಡತಿಗೆ ಅದಕ್ಕೆ ಯಾವುದೇ ಜಗಳ ಬಂದಾಗ ಅಲ್ಲಿ ಧೈರ್ಯ ಕೊಡುವಂತಹ ವ್ಯವಸ್ಥೆ ಕುಟುಂಬದಲ್ಲಿ ಇಲ್ಲ. ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ, ಈ ನಗರ ಪ್ರದೇಶ ಬಂದಾಗ ಇಬ್ರು ಸ್ವಾವಲಂಬಿಗಳಿರ್ತಾರೆ, ಆರ್ಥಿಕ ಸ್ವಾವಲಂಬನೆ ಹೆಚ್ಚು ನಾವು ಕಾಣ್ತೇವೆ. ಪತಿನೂ ದುಡಿತಾರೆ, ಪತ್ನಿಯೂ ದುಡಿತೇವೆ. ಸೊ ಇಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಭಿನ್ನ ಬಿಡೋದು, ನಾನು ನನ್ನ ಕಾಲ ಮೇಲೆ ಯಾಕೆ ನಿಲ್ಬಾರದು ಎನ್ನುವ ಉದ್ದೇಶದಿಂದಾಗಿ ಬಹಳಷ್ಟು ಈ ಕೌಟುಂಬಿಕ ಸಮಸ್ಯೆಯನ್ನು ನಾವು ಹೆಚ್ಚು ಹೆಚ್ಚು ನಾವು ಕಾಣ್ತಾ ಇದ್ದೇವೆ. ಈಗ ಹಿರಿಯರ ಒಂದು ಉಪಸ್ಥಿತಿ ಮತ್ತು ಅವರ ಒಂದು ಮಾರ್ಗದರ್ಶನದ ಕೊರತೆ ಇದಕ್ಕೆ ಪ್ರಮುಖವಾದಂತಹ ಕಾರಣವು ಅಥವಾ ಇನ್ನೂ ಹಲವಾರು ಕಾರಣಗಳಿವೆಯಾ? ಖಂಡಿತ, ಇದು ಒಂದು ಕಾರಣ. ಮತ್ತೊಂದು ನಾನೀಗಾಗಲೇ ಹೇಳಿದ ರೀತಿಯಲ್ಲಿ ಜೀವನ ಶೈಲಿ ಬದಲಾವಣೆ ಅಂತ ಹೇಳ್ಬಹುದು. ಯಾಕೆಂದ್ರೆ ಈಗ ಇತ್ತೀಚೆಗೆ ಇರುವಂತಹ ಮಾಧ್ಯಮಗಳು ಇರಬಹುದು, ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೇವಲ್ಲ, ಈಗ ಉದಾಹರಣೆಗೆ ಇರುವಂತಹ ಟಿವಿ ಧಾರಾವಾಹಿ ಇರಬಹುದು, ಚಲನಚಿತ್ರಗಳಿರಬಹುದು, ಇದೆಲ್ಲ ಏನಾಗ್ತದೆ, ನಮ್ಮ ಜೀವನ ಶೈಲಿಯನ್ನು ಪೂರ್ಣವಾಗಿ ಬದಲಾಗ್ತಾ ಇದೆ. ಹಿಂದೆ ಇದ್ದಂತಹ ಒಂದು ಹಿಂಸೆ ಮಾಡಬಾರದು, ಮಾನವೀಯತೆ ಇಂತಹದ್ದೆಲ್ಲ ಬಹಳಷ್ಟು ಕಡಿಮೆ ಆಗ್ತದೆ. ಈ ಕ್ರೂರತೆ ಎನ್ನುವುದು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಹೊಸ ಸಿನಿಮಾಗಳಲ್ಲಿ ಹೆಚ್ಚು ಹೆಚ್ಚು ಪ್ರೇರೇಪಣೆ ಮಾಡ್ತದೆ. ಆ ದೃಷ್ಟಿಯಿಂದ ಏನಾಗ್ತದೆ, ಪಾಪದ ಪ್ರಜ್ಞೆ ಈಗ ಒಂದು ಕುಟುಂಬದಲ್ಲಿ ಬಹಳಷ್ಟು ಕಡಿಮೆ ಆಗ್ತದೆ. ಸೊ ಈ ಪಾಪದ ಪ್ರಜ್ಞೆ ಕಡಿಮೆ ಆಗುವುದರಿಂದ ಅದರಲ್ಲಿ ಮತ್ತೊಂದು ಏನಾಗ್ತಾ ಇದೆ ಅಂದ್ರೆ, ಸ್ವಲ್ಪ ಕಾನೂನುಗಳ ಬಗ್ಗೆ ಸಹ ಏನಾಗಿದೆ, ಸಾಕ್ಷಿಗಳ ಕೊರತೆಯಿಂದ ಶಿಕ್ಷೆಯಾಗುವ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇದರಿಂದಾಗಿ ಈ ಹಿಂಸೆ ಕ್ರೂರತೆ ಇಂತಹ ಕುಟುಂಬದಲ್ಲಿ ಜಗಳ ತೊಂದರೆ ಹೆಚ್ಚೆಚ್ಚುಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಹಿಂದೆ ಅಥವಾ ಸಿನಿಮಾಗಳಲ್ಲಿ ಕೂಡ ನಾವು ನೋಡ್ತಾ ಇದ್ವಿ, ವರದಕ್ಷಿಣೆ ಒಂದು ಸಮಸ್ಯೆಯಾಗಿಯೂ ಕೂಡ ಕಾಡ್ತಾ ಇತ್ತು ಅಂತ ಹೇಳಿ. ಈಗಲೂ ಕೂಡ ಪರಿಸ್ಥಿತಿ ಹಾಗೆ ಇದೆಯೋ, ಅದರ ಏನಾದ್ರೂ ಬದಲಾವಣೆ ಆಗಿದೆಯಾ? ಇಲ್ಲ, ಈಗ ವರದಕ್ಷಿಣೆ ಎನ್ನುವಂತ ಒಂದು ಪಿಡುಗು ಖಂಡಿತವಾಗಿಯೂ ಇಲ್ಲ. ಈಗ ನಾವು ನೋಡ್ತಾ ಇದ್ದೀವಿ, ಈಗ ಏನಾಗಿದೆ ಅಂದ್ರೆ, ಈ ವಿಶೇಷವಾಗಿ ಹುಡುಗಿಯರ ಪ್ರಮಾಣ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಮದುವೆ ಎಷ್ಟೋ ಹುಡುಗರಿಗೆ ಹುಡುಗಿ ಸಿಗದಂತ ಸಮಸ್ಯೆ ಇದ್ದಾಗ ವರದಕ್ಷಿಣೆ ಎನ್ನುವಂತ ಪಿಡುಗು ಖಂಡಿತವಾಗಿ ಇಲ್ಲ. ಇನ್ನೊಂದರಲ್ಲಿ ಏನಾಗಿದೆ ಅಂದ್ರೆ, ವಿಶೇಷವಾಗಿ ಹುಡುಗಿಯರು ಏನಾದ್ರೂ ಒಂದು ಸ್ವಾವಲಂಬನೆ ಜೀವನ ಮಾಡ್ತಾ ಇದ್ದಾರೆ, ಯಾವ್ದಾದ್ರು ಒಂದು ಕಂಪನಿ ಇರಬಹುದು ಅಥವಾ ಸಣ್ಣದಾದಂತ ಯಾವ್ದಾದ್ರು ಒಂದು ರೆಡಿಮೇಡ್ ಅಂಗಡಿಗಳಲ್ಲಿರಬಹುದು, ಇಂತಹ ಬಹಳಷ್ಟು ಸಣ್ಣ ಸಣ್ಣ ಉದ್ಯಮಗಳಲ್ಲಿ ಸ್ವಾವಲಂಬಿ ಜೀವನ ಮಾಡ್ತಿದ್ದಂತ ಹುಡುಗಿ ಇದ್ದಾಗ ಸಹಜವಾಗಿ ಈ ವರದಕ್ಷಿಣೆ ಪಿಡುಗು ಎನ್ನುವುದು ನಾವು ಈಗ ಇತ್ತೀಚೆಗೆ ಏನೂ ಕಾಣೋದೇ ಇಲ್ಲ. ಆಮೇಲೆ ಗಂಡ ಹೆಂಡತಿ ಅಂದ್ಮೇಲೆ ಮಕ್ಕಳು ಕೂಡ ಜೊತೆಗೆ ಇರ್ತಾರೆ, ಈ ಮಕ್ಕಳ ಜವಾಬ್ದಾರಿಯನ್ನ ಯಾರು ನಿಭಾಯಿಸಬೇಕು? ಇಲ್ಲಿ ಏನಾದ್ರು ಕ್ಲಾಶಸ್ ಬರ್ತಾ ಇದೆಯಾ? ಖಂಡಿತ. ಈಗ ಏನಾಗಿದೆ ಅಂದ್ರೆ, ದೊಡ್ಡ ಕುಟುಂಬ ಇದ್ದಾಗ ಅಲ್ಲಿ ಮಕ್ಕಳ ಬೇಕು ಬೇಡಗಳನ್ನು ಯಾರಾದ್ರೂ ಹಿರಿಯರು ನಿಭಾಯಿಸುತ್ತಾ ಇದ್ರು. ಈಗ ಏನಾಗಿದೆ, ಗಂಡ ಹೆಂಡತಿ ಗಂಡ ಮತ್ತು ಹೆಂಡತಿ ಇಬ್ರು ತಮ್ಮ ಒಂದು ಬಿಸಿ ವರ್ಕ್ ಅಂತ ಇರ್ತವೆ. ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಬರ್ತಾರೆ, ಸಂಜೆ ಬಂದಾಗ ಒತ್ತಡದ ಜೀವನ ಇರ್ತದೆ. ಮತ್ತೆ ಬಂದ ತಕ್ಷಣ ಅವರು ಏನಾದ್ರೂ ಟಿವಿ ಮೊಬೈಲ್ ಇಂತಲ್ಲಿದ್ದಾಗ ಮಕ್ಕಳ ಬೇಕು ಬೇಡಗಳ ಬಗ್ಗೆ ಸ್ಪಂದನೆ ಬಹಳಷ್ಟು ಕಡಿಮೆ ಆಗಿದೆ. ಮತ್ತೆ ಹೀಗೆ ಮತ್ತೊಂದು ಬಹಳ ದುರಂತ ಏನಪ್ಪ ಅಂದ್ರೆ, ಈ ಚಿಕ್ಕ ಎರಡು ಮಕ್ಕಳಿದ್ದರಿಂದಾಗಿ ಅವರ ಬೇಕು ಬೇಡಗಳನ್ನು ಆರಂಭದಲ್ಲೇ ಪಾಲಕರವರು ಕೊಡ್ತಾ ಇರ್ತಾರೆ, ಅವರಿಗೆ ಪರ್ಯಾಯಗಳನ್ನು ತೋರಿಸ್ತಾ ಇಲ್ಲ ಮಕ್ಕಳಿಗೆ. ಈ ಪರ್ಯಾಯ ಇಲ್ಲ ಅಂದ್ಮೇಲೆ ಆರಂಭದಲ್ಲೇ ತನಗೆ ಏನು ಬೇಕಾದ್ರೂ ಸಿಗ್ತದೇನೋ ಹಠದ ಸ್ವಭಾವ ಆಗ್ತದೆ. ಇದೇ ಹಠ ನಮ್ಗೆ ಗೊತ್ತೇ ಇದೆಯಲ್ಲ, ಮುಂದೆ ಮುಂದೆ ಈ ಹದಿಹರೆಯ ಬಂದಾಗ ಯಾವುದಾದ್ರೂ ಒಂದು ಓಡಿ ಹೋಗುವುದು ಅಥವಾ ಮತ್ತೇನಾದ್ರೂ ಇಂತಹ ವೈಮನಸ್ಸು, ಇದೂ ಕೂಡ ಒಂದು ಮುಖ್ಯವಾದ ಕಾರಣ. ಯಾಕಂದ್ರೆ ಈ ಸಣ್ಣ ಕುಟುಂಬದಲ್ಲಿ ಕೇವಲ ಗಂಡ ಹೆಂಡತಿಗೆ ಒಂದು ಎರಡು ಮಕ್ಕಳಿದ್ದಾಗ ಅತಿಯಾದಂತಹ ಮೋಹ, ಅತಿಯಾದಂತಹ ಮತ್ತೆ ಮತ್ತೊಂದು ಬಹಳ ಏನಂದ್ರೆ, ಈಗ ವಿಶೇಷವಾಗಿ ಕುಟುಂಬದಲ್ಲಿ ಅನ್ನೋದೇ ನಾವು ಬಡತನ ಎನ್ನುವುದು ಸ್ವಲ್ಪ ಕಡಿಮೆನೇ ಕಾಣಬಹುದು. ಸರ್ಕಾರದ ಸವಲತ್ತು ಇರಬಹುದು, ಪರ್ಯಾಯಗಳು ಇದ್ದಿರುವುದ ಮಕ್ಕಳಿಗೆ ಹಣದ ಬೆಲೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಮತ್ತು ಬಹಳಷ್ಟು ನಮಗೆ ಬೇಕಾದಂತಹ ಅವಕಾಶಗಳು ಬಹಳಷ್ಟು ಇದೆ. ಉದಾಹರಣೆಗೆ ತಿಂಡಿಗಳು ಹೇಳ್ಬೋದು ನಾವು, ಮೊದಲಿಗೆಲ್ಲ ಬಹಳ ಕಡಿಮೆ ಕಡಿಮೆ ತಿಂಡಿಗಳಿತ್ತು, ಈಗ ಯಾವುದೇ ಹೋಟೆಲ್ಗೆ ಹೋದರೂ ಕೂಡ ಬೇಕಾದ ಪ್ರಮಾಣದಲ್ಲಿ ಬಹಳಷ್ಟು ವಿಧದ ತಿಂಡಿಗಳಿರ್ಬೋದು, ಆಹಾರಗಳಿರ್ಬೋದು, ಎಲ್ಲ ನಾನಾ ಪ್ರಕಾರದ್ದು ಆಕರ್ಷಣೆಗಳನ್ನು ಮಾಡ್ತಾ ಇರ್ತದೆ. ಸೊ ಇದರಿಂದ ಏನಾಗ್ತದೆ, ಮಕ್ಕಳ ಒಂದು ಸಂಪೂರ್ಣವಾದಂತಹ ಜೀವನ ಶೈಲಿ ಬದಲಾವಣೆಯನ್ನು ನಾವು ಈಗ ನಾವು ಕಾಣ್ತಾ ಇದ್ದೇವೆ. ಈಗ ನೀವು ಕಳೆದ 20-25 ವರ್ಷಗಳಲ್ಲಿ ಗಮನಿಸಿದ ಹಾಗೆ ಈ ಕೌಟುಂಬಿಕ ದೌರ್ಜನ್ಯ ಅನ್ನುವಂತಹದ್ದು ಯಾವ ರೂಪವನ್ನ ಪಡ್ಕೊಂಡಿದೆ ಅಂತ ಹೇಳಿ ಅದರ ಒಂದು ಚಿತ್ರಣವನ್ನು ಕೊಡಬಹುದಾ? ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಸ್ವಲ್ಪ ಕಾನೂನಿನ ದುರ್ಬಳಕೆ ಅಂತಲೂ ನಾವು ಹೇಳಬಹುದು. ಯಾಕೆಂದ್ರೆ ಕಾನೂನುಗಳು ಇದೆ ಅಂತ ಹೇಳ್ಕೊಂಡು ಬಹಳಷ್ಟು ಜನ ಏನಾದ್ರೂ ಒಂದು ಪೊಲೀಸ್ ಕಂಪ್ಲೇಂಟ್ಗಳು ಕೂಡ ಇರಬಹುದು, ಮತ್ತೆ ಏನಾದ್ರೂ ಒಂದು ಜನ ಏನಾಗ್ತದೆ ಅಂದ್ರೆ, ನೀವು ಹೋಗಿ ನ್ಯಾಯಾಲಯ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ನೀವು ಪರಿಹಾರ ಸಿಗ್ತದೆ ಅದು ಸಿಗ್ತದೆ ಇದು ಇಂತಹ ಬಹಳಷ್ಟು ಕೆಲವೆಲ್ಲ ತಪ್ಪು ಸಂದೇಶಗಳು ಸ್ವಲ್ಪ ಜನರಲ್ಲಿ ತಿರುಗುತ್ತಾ ಇದ್ದೇವೆ. ಸೊ ಆದಷ್ಟೇ ನಾವು ಗ್ರಾಮೀಣ ಭಾಗಲು ನಾವು ಹೇಳ್ತಾ ಇರ್ತೇವೆ, ವಿಶೇಷವಾಗಿ ಕಾಯ್ದೆ ಕಾನೂನು ಅನಿವಾರ್ಯ ಇದ್ರೆ ಮಾತ್ರ ಉಪಯೋಗ ಮಾಡ್ಕೊಳ್ಬೇಕು. ನೀವು ಕೇವಲ ಕಾಯ್ದೆ ಕಾನೂನು ಅದು ಏನಾಗ್ತದೆ, ನ್ಯಾಯಾಲಯಕ್ಕೆ ಹೋದ ಮೇಲೆ ಸಾಕ್ಷಿಗಳು ಬಲವಾಗಿದ್ದಲ್ಲಿ ಮಾತ್ರ ಒಂದು ಶಿಕ್ಷೆ ಎನ್ನುವುದಾಗ್ತದೆ. ಬಹಳಷ್ಟು ಪ್ರಕರಣಗಳನ್ನು ನೋಡ್ತಾ ಇರ್ತೀವಿ, ಸಾಕ್ಷಿಗಳ ಕೊರತೆಯಿಂದ ಅವನು ನಿರ್ದೋಷಿಯಾಗಿ ಹೊರಗೆ ಬರ್ತಾರೆ. ಸೊ ಈ ನಿರ್ದೋಷಿಯಾಗಿ ಹೊರಗೆ ಬಂದಾಕ್ಷಣ ಜನರಿಗೆ ಸ್ವಲ್ಪ ನಂಬಿಕೆಗಳು ಕಡಿಮೆ ಆಗ್ತದೆ. ಇಂತಹ ದೌರ್ಜನ್ಯಗಳಿರಬಹುದು, ತೊಂದರೆಗಳಿರಬಹುದು, ಸಮಸ್ಯೆಗಳು, ಈ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು ನಾವು ಹೆಚ್ಚು ಹೆಚ್ಚು ನಾವು ಕಾಣ್ತಾ ಇದ್ದೇವೆ. ಈ ಕೌಟುಂಬಿಕ ಸಲಹೆಯ ಅಗತ್ಯತೆ ಯಾವಾಗ ಬರ್ತದೆ? ಕೌಟುಂಬಿಕ ಸಲಹೆಗಳು ಆರಂಭದಲ್ಲೇ ನಾವು ವಿಶೇಷವಾಗಿ ನಾವು ತಾಯಂದ್ರಿಂದ ಹದಿಹರೆಯ ಪ್ರತಿಯೊಂದು ಸ್ಟೆಪ್ ಪ್ರತಿಯೊಂದು ಇದರಲ್ಲೂ ಬಂದೇ ಬರ್ತದೆ. ಯಾಕಂದ್ರೆ ಈಗ ಒಂದು ಮಗು ಶಾಲೆಗೆ ಹೋಗುವಾಗ ಸಹಿತ ಏನಾಗಿ ಈಗ ನಮಗೆ ಗೊತ್ತೇ ಇದೆ, ಈಗ ಶಿಕ್ಷಣ ಒಂದು ಹಕ್ಕು ಬಂದ ಮೇಲೆ ವಿಶೇಷವಾಗಿ ಮಕ್ಕಳಿಗೆ ಹೊಡೆಯಬಾರದು ಬಡಿಬಾರದು ಎನ್ನುವಂತಹ ಒಂದು ಕಲ್ಪನೆಯಿಂದ ಮಕ್ಕಳಲ್ಲಿಯೂ ಸಹಜವಾಗಿ ಒಂದು ಹಿರಿಯರ ಗೌರವ ಕೊಡುದಿರಬಹುದು ಅಥವಾ ತಮಗೊಂದು ಬೇಕಾದಂತಹ ಒಂದು ಒಂದು ಪ್ರೀತಿ ವಿಶ್ವಾಸ ಮಾಡುವುದು ಅದೆಲ್ಲ ಈ ಕಡಿಮೆ. ಆದ ಕಾರಣ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದ ಪಾಲಕರಿವರೆಗೂ ಕೂಡ ಇಂತಹ ಒಂದು ಸಲಹೆಗಳು ಇತ್ತೀಚಿನ ಅವಶ್ಯಕತೆ ಖಂಡಿತ ಇದ್ದೇ ಇದೆ. ಈಗ ಕೇಳಿ ಸೊಸೈಟಿಯ ಮೂಲಕ ಈ ಕೌಟುಂಬಿಕ ಸಲಹಾ ಕೇಂದ್ರವನ್ನು ನೀವು ನಡೆಸ್ತಾ ಇದ್ರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಇಲ್ಲಿಯ ಒಂದು ಬೆಳವಣಿಗೆಗಳ ಬಗ್ಗೆ ಹೇಳಿ. ಕಳೆದ 25 ವರ್ಷಗಳಲ್ಲಿ ಯಾವ ರೀತಿ ಒಂದು ಬದಲಾವಣೆ ಆಗಿದೆ, ಏನೇ ಸಮಸ್ಯೆಗಳು ಎದುರಾಗ್ತಾ ಇವೆ? ಈಗ ಕೌಟುಂಬಿಕ ಸಲಹಾ ಕೇಂದ್ರ ಅದು ಇಚ್ಚೆಗೆ ನಿಜವಾಗಿ ಹೇಳಬೇಕಂದ್ರೆ ಅದೊಂದು ಕೇಂದ್ರ ಸಮಾಜ ಕಲ್ಯಾಣ ಮಂಡಳಿಯ ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿತ್ತು. ಅದು 1983 ಪ್ರಾರಂಭವಾದಂತಹ ಕೇಂದ್ರ ಸರ್ಕಾರದ ಯೋಜನೆ. ಸೊ ಆರಂಭದಲ್ಲಿ ಏನಾಗಿತ್ತು, ನಮ್ಮ ಈ ಕೌಟುಂಬಿಕ ಸಲಹಾ ಕೇಂದ್ರ ಒಂದೇ ನಮ್ಮ ಜಿಲ್ಲೆಯಲ್ಲಿ ಇತ್ತು, ಇದಕ್ಕೆ ಯಾವುದೇ ಆದಂತಹ ಸ್ಪರ್ಧಾತ್ಮಕವಾದ ಕೇಂದ್ರಗಳು ಇಲ್ಲಾಗಿತ್ತು. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಇತ್ತೀಚೆಗೆ ಒಂದು ಸಾಂತ್ವನ ಮಹಿಳಾ ಸಹಾಯವಾಣಿ ಎನ್ನುವಂತ ಒಂದು ಯೋಜನೆ ಬಂದು ಬಹಳಷ್ಟು ಸಮಸ್ಯೆಗಳು ಅಲ್ಲೂ ಹೋಗ್ತದೆ. ಆದರೆ ವಿಶೇಷವಾಗಿ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇವಲ ಮಹಿಳೆಯರಿಗಾಗಿ ಮಾತ್ರ ಒಂದು ಸೇವೆ ಕೊಡುವಂತಹ ಉದ್ದೇಶ, ಮತ್ತೆ ಅಲ್ಲಿ ಯಾವುದೇ ಸಮಸ್ಯೆ ಬಾರದ ರೀತಿಯಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡುವಂತಹ ಒಂದು ಗುರಿ ಆ ಸಾಂತ್ವನ ಸಹಾಯವಾಣಿಯಲ್ಲಿ ಇರುವುದಿಲ್ಲ. ಸೊ ನಮ್ಮ ಕೌಟುಂಬಿಕ ಸಲಹಾ ಕೇಂದ್ರದಲ್ಲಿ ಏನಾಗಿದೆ ಅಂದ್ರೆ, ಯಾವ ಪುರುಷರಿರ್ಬೋದು ಮಹಿಳೆಯರಿರ್ಬೋದು ವಿಶೇಷವಾಗಿ ಮಾನಸಿಕ ತೊಂದರೆಯಿಂದ ಒಳಗಿರ್ಬೋದು ಅಥವಾ ಮದ್ಯವ್ಯಸನಿಗಳಿರ್ತಾರಲ್ಲ ಅವರು ಇರ್ಬೋದು, ಎಲ್ಲರೂ ಕೂಡ ನಮ್ಮ ಕೇಂದ್ರದ ಸಲಹೆ ಮತ್ತು ಮಾರ್ಗದರ್ಶನ ಪಡೆಯುತ್ತಾರೆ. ಮತ್ತು ನಾವು ಕೂಡ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಸ್ವಸಹಾಯ ಸಂಘಗಳಿರ್ಬೋದು, ಮಹಿಳೆಯರ ಕಾರ್ಯಕ್ರಮ ಇದು, ಅಲ್ಲಿ ಒಂದು ಮಹಿಳಾ ಜಾಗೃತಿ ಕಾರ್ಯಕ್ರಮ ಅಂತ ಹೇಳಿ ಅವರಿಗೊಂದು ಸಾಮಾನ್ಯವಾದ ಕಾನೂನು ಜ್ಞಾನ ಇರಬಹುದು, ಈ ಸಮಾಜದಲ್ಲಿ ಯಾವ ರೀತಿ ಮೋಸ ವಂಚನೆಗಳಾಗ್ತಾ ಇದೆ, ಸಾಮಾಜಿಕ ಜಾಲದಲ್ಲಿ ನಾವು ಯಾವ ರೀತಿ ಮೋಸಕ್ಕೆ ಬಲಿಯಾಗ್ತೇವೆ, ನಾಳೆ ಮೋಸ ವಂಚನೆ ಈಗ ಸಮಾಜದಲ್ಲಿ ಏನಾಗ್ತದೆ, ಮೋಸ ಮಾಡುವವರು ಇರ್ತಾರೆ ಮೋಸ ಹೋಗುವವರು ಇರ್ತಾರೆ, ಎಲ್ಲಿ ತನಕ ನಾವು ಮೋಸ ಹೋಗ್ತೇವೆ ಅಲ್ಲಿ ತನಕ ಮೋಸ ಮಾಡುವ ಸಮಾಜದಲ್ಲಿ ಇದ್ದೇ ಇರ್ತಾರೆ. ಸೊ ಆ ದೃಷ್ಟಿಯಿಂದ ಜಾಗೃತಿ ಕಾರ್ಯವನ್ನು ನಾವು ಉತ್ತರ ಕನ್ನಡದಲ್ಲಿ ನಾವು ವಿಶೇಷವಾಗಿ ಅಂಕುಲದಲ್ಲಿ ಕೊಡ್ತಾ ಇದ್ದೀವಿ. ಅದೇನೋ ನಮಗೊಂದು ಮನಸ್ಸು ಸಮಾಧಾನ ಇದೆ, ಸಹಜ ಮನುಷ್ಯನಿಗೊಂದು ಸಮಸ್ಯೆ ಬಂದಾಗ ನಮ್ಮ ಕೇಂದ್ರದ ಮೂಲಕ ಪರಿಹಾರ ಮಾಡ್ತಾರೆ, ಅದು ಪರಿಹಾರ ಮಾಡಿದ ಮೇಲೆ ನಾವು ಅದು ಯಾವುದೇ ಒಂದು ಅವರಿಂದ ಪ್ರತಿಫಲ ಅಪೇಕ್ಷೆ ಮಾಡಲೇಬಾರದು, ಅವರು ನೆಮ್ಮದಿಯಾಗಿ ಇದ್ದಾರೆ ಎನ್ನುವಂತ ಒಂದು ಖುಷಿಯಿಂದ ನಾವು ನಮ್ಮ ವೈಯಕ್ತಿಕವಾಗಿ ನಾವು ನಮ್ಮ ಸೇವೆಯನ್ನು ನಡೆಸ್ತಾ ಬಂದಿದ್ದೇವೆ. ಈಗ ಎಷ್ಟೋ ಸಾರಿ ವಿದ್ಯಾರ್ಥಿಗಳಲ್ಲಿಯೂ ಕೂಡ ನಾವು ನೋಡ್ತಾ ಇರ್ತೀವಿ ತಾಳ್ಮೆ ಎನ್ನುವಂಥದ್ದು ಕಳೆದುಕೊಳ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ, ಜೊತೆಗೆ ಆಕಸ್ಮಿಕಗಳು ಕೂಡ ನಡೆದು ಹೋಗ್ತವೆ ಅಂತ ಹೇಳಿ, ಇದಕ್ಕೆ ಏನು ಮೂಲ ಪ್ರೇರಣೆ ಏನು ಕಾರಣ? ವಿಶೇಷವಾಗಿ ಏನಾಗ್ತದೆ, ತಂದೆ ಪಾಲಕರ ಒಂದು ಗಮನ ಬಹಳಷ್ಟು ಕಡಿಮೆ ಆಗುವುದರಿಂದ ತಾಳ್ಮೆಯನ್ನು ಕಡಿಮೆ ಆಗ್ತದೆ, ಮತ್ತೆ ತಾಳ್ಮೆ ಕಡಿಮೆ ಆಗಲಿ ಮೂಲ ಕಾರಣ ಅದಕ್ಕೆ ಏನಾಗ್ತದೆ ಒಂದು ಹಠದಿಂದ ತಾಳ್ಮೆ ಕಡಿಮೆ ಆಗ್ತದೆ. ಹಠ ಯಾಕಂದ್ರೆ ಆರಂಭದಲ್ಲೇ ನಾವು ಮಕ್ಕಳಿಗೆ ಹೇಳಿದ ರೀತಿಯಲ್ಲಿ ಮಕ್ಕಳಿಗೆ ಏನು ಬೇಕೋ ಕೇಳಿದ್ದನ್ನೆಲ್ಲ ನಾವು ಆರಂಭದಲ್ಲಿ ಕೊಡ್ತಾ ಕೂತ್ಕೊಳ್ತೇವೆ, ಪರ್ಯಾಯಗಳನ್ನು ನಾವು ನಮ್ಮ ಮಕ್ಕಳಿಗೆ ತೋರಿಸ್ತಾ ಇಲ್ಲ. ಈಗ ಏನಾದರೂ ಒಂದು ಆಹಾರ ಇದರ ಮೂಲಕ ನಮ್ಮ ಟಿವಿ ಮಾಧ್ಯಮಗಳು ಕೂಡ ಒಂದು ಪ್ರೇರಣೆ ಆಗಿರ್ತದೆ, ಈ ಟಿವಿ ಮಾಧ್ಯಮ ಬರುವಂತಹ ಒಂದಿಷ್ಟು ಜಾಹೀರಾತುಗಳು ಇರಬಹುದು, ಜಾಹೀರಾತಿನಲ್ಲಿ ಜಂಕ್ ಫುಡ್ಗಳನ್ನು ಅವರು ನೋಡ್ತಾರೆ, ನೋಡಿದ ಕಾರಣ ಒಂದು ಮಗು ಒಂದು ಅಂಗಡಿಗೆ ಹೋದ್ರೆ ಇದೇ ಆಹಾರ ಬೇಕು ಅಂತ ಹಠ ಇಡ್ತಾರೆ. ಪಾಪ ನಾವಂತೂ ಸಣ್ಣ ಅಂದ್ರೆ ತಾಯಂದ್ರೆ ಬಹಳಷ್ಟು ಪಾಲಕರು ಏನಿರ್ತಾರೆ, ನಾವು ಚಿಕ್ಕದಿರೋ ತಿನ್ನಲಿಲ್ಲ, ಪಾಪ ಮಕ್ಕಳಾದ್ರೂ ತಿನ್ಲಿ. ಸೊ ಆ ದೃಷ್ಟಿಯಿಂದ ವಿಷಯ ಅದಕ್ಕೆ ಮಕ್ಕಳಿಗೆ ಕೇಳಿದೆಲ್ಲ ಕೊಡ್ತಾ ಕೊಡ್ತಾ ಕೊಡ್ತಾ ಕೂತಾಗಲೇ ಸಹಜವಾಗಿ ಹಠ ಮತ್ತು ತಾಳ್ಮೆ ಕಡಿಮೆ ಆಗಿ ಆಗ್ತದೆ. ಸೊ ಅದರ ಮೇಲೆ ನಾವು ಹೇಳೋದು, ವಿಶೇಷವಾಗಿ ಪಾಲಕರಾದವರು ಮಕ್ಕಳಿಗೆ ಮಕ್ಕಳ ಬೆಳವಣಿಗೆಯಲ್ಲಿ ಸ್ವಲ್ಪ ಆದರೂ ಗಮನ ಹರಿಸಬೇಕು, ಮತ್ತು ಕನಿಷ್ಠ ದಿವಸಕ್ಕೆ ಒಂದು ಅರ್ಧ ಗಂಟೆ ಆದರೂ ಮಕ್ಕಳೊಂದಿಗೆ ಕೂತು ಚರ್ಚೆ ಮಾಡುವಂತಹ ಒಂದು ವ್ಯವಸ್ಥೆ ಈಗ ವಿಶೇಷವಾಗಿ ಯಾವುದೇ ನಗರ ಪ್ರದೇಶದ ನಾವು ಕುಟುಂಬದಲ್ಲಿ ನಾವು ಕಾಣ್ತಾ ಇಲ್ಲ. ಇನ್ನೊಂದು ಪ್ರಶ್ನೆಯನ್ನ ಕೇಳಲೇಬೇಕಾಗಿರುವಂತಹದ್ದು, ಗಂಡ ಹೆಂಡತಿರಿದ್ದಾಗ ಅತ್ತೆ ಮಾವ ಬೇಡ ಅಂತ ಇರುವಂತಹ ಒಂದು ಪ್ರಶ್ನೆ, ಅಂದ್ರೆ ಅವ್ರ ಜೊತೆಗೆ ಇರಬಾರದು ಅನ್ನುವಂತಹದ್ದು. ಅದು ಯಾಕೆ ಅಂದ್ರೆ ನಗರ ಪ್ರದೇಶದಲ್ಲಿ ಏನಾಗ್ತದೆ ಅಂದ್ರೆ, ವಿಶೇಷವಾಗಿ ನಾವು ಈಗಾಗಲೇ ಹೇಳಿದ ರೀತಿಯಲ್ಲಿ ಜೀವನ ಶೈಲಿ ಬದಲಾಗಿದೆ. ಈಗ ತಂದೆ ತಾಯಿ ಇದ್ದಾಕ್ಷಣ ನಮ್ಮ ಕುಟುಂಬದಲ್ಲಿ ಒಂದಿಷ್ಟು ಕೆಲಸಗಳು ಹೆಚ್ಚಾಗ್ತದೆ. ವಿಶೇಷವಾಗಿ ತಂದೆ ತಾಯಿರದ್ದು ಅವರ ಜೀವನ ಶೈಲಿ ಬೇರೆ ಇರ್ತದೆ, ಅವರ ಆಹಾರ ಪದ್ಧತಿ ಬೇರೆ ಇರ್ತದೆ. ಅಂದ್ರೆ ಹೊಂದಾಣಿಕೆ ಕಷ್ಟ ಅಂದ್ರೆ ವಿಶೇಷವಾಗಿ ಅವರಿಗೆ ಬೇಕಾದಂತಹ ಒಂದು ಬೇಕಾದ್ರೆ ಮತ್ತೆ ಸ್ವಾತಂತ್ರ್ಯ ಎನ್ನುವುದು ತಂದೆ ಅಂದ್ರೆ ಅತ್ತೆ ಮಾವ ಒಂದು ಕುಟುಂಬದಲ್ಲಿ ಇದ್ದ ಕ್ಷಣ ಬಹಳಷ್ಟು ಕಡಿಮೆ ಆಗ್ತದೆ, ಬೇಕಾದಲ್ಲಿ ಹೋಗಬಾರದು. ಸೊ ಕೆಲವು ನಿಬಂಧನೆಗಳು ಬರ್ತಾ ಇರ್ತದೆ, ವಿಶೇಷವಾಗಿ ಅತ್ತೆ ಮಾವ ಎನ್ನುವುದು ಕುಟುಂಬದಲ್ಲಿ ಇದ್ರೆ. ಸೊ ಆ ದೃಷ್ಟಿಯಿಂದ ಏನಾಗಿದೆ, ತಂದೆ ತಾಯಿ ಅಥವಾ ಹಿರಿಯರಾದವರು ಈ ಕುಟುಂಬದಲ್ಲಿ ಕೇವಲ ನಾವು ಗಂಡ ಹೆಂಡತಿ ಮಕ್ಕಳು ಇಷ್ಟನ್ನೇ ಬಹಳಷ್ಟು ಕುಟುಂಬದಲ್ಲಿ ಬಯಸ್ತಾ ಇರ್ತಾರೆ. ಏನಿದಕ್ಕೆ ಪರಿಹಾರ? ಪರಿಹಾರ ಏನಂದ್ರೆ ಕೇವಲ ಜಾಗೃತಿ ಬಿಟ್ಟು ಬರೀ ಯಾವುದೇ ಪರಿಹಾರ ನಾವು ಈಗ ಕಾಣಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ವಿಶೇಷವಾಗಿ ಅದಕ್ಕೆ ಹದಿಹರೆಯದಲ್ಲಿ ನಾವು ಒಂದು ಕುಟುಂಬ ಎನ್ನುವ ವ್ಯವಸ್ಥೆ ಅನ್ನೋ ಸ್ವಲ್ಪ ಜಾಗೃತಿ ನಾವು ಮಾಡ್ತಾ ಇದ್ದೀವಿ, ಇನ್ನೂ ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ತಂದೆ ತಾಯಿ ಅಂದ್ರೆ ಯಾರು? ಇವತ್ತು ನೋಡಿ ಬಹಳಷ್ಟು ಕಡೆ ನೋಡ್ತೇವೆ, ಹೆತ್ತು ಹೊತ್ತು ಸಾಕಿ ಬೆಳೆಸಿ ಒಂದು ಮಗುವನ್ನು ಬೆಳೆಸಬೇಕಾದ್ರೆ ತಾಯಿ ಯಾರು ಎಷ್ಟು ಶ್ರಮ ಪಡ್ತಾರೆ ಎನ್ನುವುದು ಈ ಹದಿಹರೆ ಬಂದಾಗ ಸಹಜವಾಗಿ ಕೆಲವರು ಮರೆತು ಬಿಡ್ತಾರೆ. ಎಲ್ಲಿ ಮರೆಯುವನ್ನುವುದು ಮನುಷ್ಯನ ಒಂದು ಸಹಜ ಗುಣ. ಆದ್ರೆ ಎಲ್ಲಾ ಒಂದು ಸೇವೆಗಳನ್ನು ನಮಗೆ ಮಾಡಿ ನಮ್ಮ ಬೆಳವಣಿಗೆಗೆ ನೀಡಿದ ಒಂದು ಯಾರ ಬೆಳವಣಿಗೆ ಕಾರಣಕರ್ತರ ಅವರನ್ನು ನಾವು ಮರಿಬಾರದಲ್ಲ. ಇದನ್ನು ನಾವು ವಿಶೇಷವಾಗಿ ಹದಿಹರೆಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕೊಡಬೇಕಾಗ್ತದೆ. ಕುಟುಂಬ ಎನ್ನುವುದು ಕೊಡಬೇಕು, ತಂದೆ ತಾಯಿ ಗೌರವ ಕೊಡುವುದಿರ್ಬೋದು, ಹಿರಿಯರ ಮಾರ್ಗದರ್ಶನ ಯಾಕೆ ಬೇಕು, ಹಿರಿಯರ ಮಾರ್ಗದರ್ಶನದಲ್ಲಿ ಏನೇನು ಸಮಸ್ಯೆಗಳು ಪರಿಹಾರ ಆಗಬಹುದು, ವಿಶೇಷವಾಗಿ ಆಧ್ಯಾತ್ಮಿಕ ಇರಬಹುದು, ದೈವ ದೇವರು ಇದರಲ್ಲಿ. ಯಾಕೆಂದ್ರೆ ಒಂದು ನಂಬಿಕೆ ಮತ್ತು ವಿಶ್ವಾಸ ಹೆಚ್ಚು ಮಾಡ್ತದೆ ಒಂದು ಕುಟುಂಬದಲ್ಲಿ. ಮನುಷ್ಯನ ಆತ್ಮವಿಶ್ವಾಸ ಎನ್ನುವುದು ಹೆಚ್ಚು ಹೆಚ್ಚು ಬಂದಾಗ ಸಹಜವಾಗಿ ನಾವು ಒಂದು ಕುಟುಂಬದಲ್ಲಿ ಹೊಂದಾಣಿಕೆ ಇರಬಹುದು, ಸಮಾಜದಲ್ಲಿ ನೆಮ್ಮದಿಯನ್ನು ನಾವು ಕಾಣಬಹುದು. ಈಗ ವಿದ್ಯಾರ್ಥಿ ಹಂತಗಳಲ್ಲಿ ದಿನದ ಬಹಳಷ್ಟು ಸಮಯವನ್ನ ನೀವು ಶಾಲೆಯಲ್ಲಿ ಕಳಿತೀರಿ ಮಕ್ಕಳು ಅಂತ ಹೇಳಿ, ಆ ಶಾಲೆಯ ಒಂದು ಶಿಕ್ಷಕರ ಒಂದು ಜವಾಬ್ದಾರಿ ಏನು, ಇಂಥ ಒಂದು ತಾಳ್ಮೆಯನ್ನ ಕಲಿಸುವಂತಹದ್ದು ಅಥವಾ ಒಂದು ಹೊಂದಾಣಿಕೆ ಮಾಡುವ ಸ್ವಭಾವವನ್ನ ಬೆಳೆಸುವಂತಹದ್ದು ಈ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಏನಾಗ್ತದೆ ಅಂದ್ರೆ ಶಾಲೆಯವರು ಅಂದ ಮೇಲೆ ಅದು ಕೇವಲ ಒಂದು ಸಿಲೆಬಸ್ ಅಂತ ಪಠ್ಯ ಚಟುವಟಿಕೆಯಲ್ಲೇ ಅವರು ತಮ್ಮಂತ ತೊಡಸ್ಕೊಂಡಿರ್ತಾರೆ. ಕೇವಲ ನಾವು ಹೇಳ್ತೇವೆ ಸಿಲೆಬಸ್ ಅಂತ ಹೇಳ್ತೇವೆ ಅಲ್ಲ, ಅವರು ಬೆಳಿಗ್ಗೆ 10 ಬೆಳಿಗ್ಗೆ ಬಂದದು, ಅವರ ಒಂದು ದಿನಚರಿ ಇರ್ಬೋದು, ಅವರ ಒಂದು ಟೈಮ್ ಟೇಬಲ್ ಇರ್ಬೋದು, ಬಿಸೂಟ ಇರ್ಬೋದು, ಆಹಾರ ಪದ್ಧತಿ. ಸೊ ಇದೆಲ್ಲ ಅವರು ಮತ್ತೆ ಇದೆಲ್ಲ ಏನಾಗ್ತದೆ ಅಂದ್ರೆ ಬೇರೆ ನಿಮ್ಗೆ ಈ ಒಂದು ತಾಳ್ಮೆ ಇರಬೇಕು, ಸಹನೆ ಇರಬೇಕು, ಆಧ್ಯಾತ್ಮಿಕ ಇರಬೇಕು, ನಿಮ್ಮಲ್ಲಿ ಹೊಂದಾಣಿಕೆ ಇರಬೇಕು, ಇದೆಲ್ಲ ಒಂದು ಪಠ್ಯೇತರ ಚಟುವಟಿಕೆ ಆದುದರಿಂದ ಬಹಳಷ್ಟು ಶಾಲೆಗಳಲ್ಲಿ ಪಠ್ಯೇತರ ಚಟುವಟಿಕೆ ವಿಶೇಷವಾಗಿ ಹೆಚ್ಚಿನ ಶಿಕ್ಷಕರು ತಮ್ಮ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಕೇವಲ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ ಇರ್ಬೋದು, ಅವರ ಒಂದು ಟಾರ್ಗೆಟ್ ಒಂದು ಗುರಿ ಇರ್ತದಲ್ಲ, ಅಥವಾ ಏನಾದ್ರೂ ಒಂದು ಸ್ಪೋರ್ಟ್ಸ್ ಇದ್ರೆ, ಅದು ಸ್ಪೋರ್ಟ್ಸ್ ಇದ್ರೆ ಏನಾಗ್ತದೆ ಇಂಥದ್ದೇನಾದ್ರೂ ಆಕ್ಟಿವ್ ಇದೇ ಸುತ್ತೋಲೆ ಬರಬೇಕು, ಸುತ್ತೋಲೆ ಬಂದ ರೀತಿಯಲ್ಲಿ ಕಾರ್ಯಕ್ರಮ ಮಾಡುದು ಬಿಟ್ಟು ಅದು ವಿಶೇಷವಾಗಿ ಶಿಕ್ಷಕರಾದವರು ಒಂದು ಒಂದು ಮಗುವಿನ ಒಂದು ಸ್ವಭಾವ ಇರಬಹುದು, ಮಗುವಿನ ಒಂದು ವರ್ತನಾ ಸಮಸ್ಯೆ ಇರಬಹುದು, ಇದರ ಬಗ್ಗೆ ವಿಶೇಷವಾಗಿ ಯಾವುದೇ ಶಿಕ್ಷಕರಾದ ಗಮನ ಹರಿಸುವುದು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಈಗ ನೈತಿಕ ಶಿಕ್ಷಣ ಎನ್ನುವಂತದ್ದು ಪ್ರಾಥಮಿಕ ಅಥವಾ ಹೈಸ್ಕೂಲ್ ಹಂತದಲ್ಲಿ ಎಷ್ಟು ಮಟ್ಟಿಗೆ ಅಗತ್ಯ ಅಂತ? ನೈತಿಕ ಶಿಕ್ಷಣ ಬೇಕು, ಆದ್ರೆ ಇನ್ನು ಕೊಡುವವರು ಯಾರು ಇರುವುದಿಲ್ಲ. ಯಾಕಂದ್ರೆ ನಾ ಈಗಾಗಲೇ ಹೇಳಿರುತ್ತೆ, ಅವರು ತಮ್ಮ ಒತ್ತಡದಲ್ಲೇ ಇರ್ತಾರೆ. ಅದಕ್ಕೆ ಮಾರಲ್ ಎಜುಕೇಶನ್ ಹೇಳ್ತಾರೆ, ಮಾರಲ್ ಎಜುಕೇಶನ್ ಈಗ ಹಿರಿಯರಿಗೆ ಗೌರವ ಕೊಡಬೇಕು, ಒಂದು ಸಂಸ್ಕಾರ ಅಂತ ಹೇಳ್ತೇವಲ್ಲ, ಸಂಸ್ಕಾರದ ಶಿಕ್ಷಣ ಒಂದು ಕುಟುಂಬದಲ್ಲಿ ಸಿಗುವುದಿಲ್ಲ, ಆಮೇಲೆ ಶಾಲಾ ಕಾಲೇಜಲ್ಲಿ ಸಿಗುವುದಿಲ್ಲ ಅಂದಮೇಲೆ ಆ ಮಗು ಸಹಜವಾಗಿ ಒಂದು ಬಿಹೇವಿಯರ್ ಪ್ರವರ್ತನಾ ಸಮಸ್ಯೆ ಏನೋ ಒಂದು ಸಮಾಜವನ್ನು ಸಣ್ಣ ಪಿಡುಗಾಗಿ ಪರಿಗಣಿಸುತ್ತದೆ. ಸೊ ಅದಕ್ಕಾಗಿ ವಿಶೇಷ ಆರಂಭಿಕ ಹಂತ ಅಂದ್ರೆ ಶಾಲಾ ಕಾಲೇಜುಗಳಲ್ಲೇ ಸ್ವಲ್ಪ ನೈತಿಕ ಶಿಕ್ಷಣವನ್ನು ನಾವು ಹೆಚ್ಚೆಚ್ಚು ಮಾಡಿದ್ರೆ ಮಾತ್ರ ಒಂದು ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣಬಹುದು. ಬಹಳಷ್ಟು ಏನಾಗ್ತದೆ ಅಂದ್ರೆ ಈಸಿ ಮನಿ ಇರ್ತದೆ, ನಾವು ಸುಲಭವಾಗಿ ನಮ್ಮ ದೇಹಕ್ಕೆ ನಾವು ಶ್ರಮ ಪಡ್ಲಿಕ್ಕೆ ಯಾರೂ ಕೂಡ ಬಯಸೋದೇ ಇಲ್ಲ. ಅದಕ್ಕೆ ಆರಂಭ ಹಂತದಲ್ಲೇ ಸ್ವಲ್ಪ ಶ್ರಮ ಪಡುವುದಿರಬಹುದು ಒಂದು, ಇದನ್ನು ನಾವು ಶಿಕ್ಷಕರಾದವರು ಮಕ್ಕಳಿಗೆ ಸ್ವಲ್ಪ ಮಾರ್ಗದರ್ಶನ ಮಾಡಲೇಬೇಕಾಗಿ. ಇದು ಏನಾಗುತ್ತೆ, ಪಠ್ಯೇತರ ಚಟುವಟಿಕೆ ಆಗ್ತದೆ. ಸೊ ಪಠ್ಯೇತರ ಚಟುವಟಿಕೆಯಲ್ಲಿ ಹೆಚ್ಚು ಹೆಚ್ಚು ಶಿಕ್ಷಕರು ತೊಡಗಲು, ವಿಶೇಷವಾಗಿ ಶಿಕ್ಷಕರಿಗೆ ಕೂಡ ಅದರ ಬಗ್ಗೆ ಆಸಕ್ತಿ ಇರಬೇಕು, ಅವರಿಗೆ ತಿಳಿದಿರಬೇಕು. ಕೇವಲ ಪಾಠ ಪಠ್ಯ ಅಥವಾ ನಮ್ಮ ಏನಂತಾರೆ ಅದು ಅಂಕಗಳು ಬರುವುದಿರಬಹುದು ಅಥವಾ ನಮ್ಗೆ ಪರ್ಸೆಂಟೇಜ್ ಬರುವುದು, ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಚಟುವಟಿಕೆಗಳು ಇತ್ತೀಚೆಗೆ ಬಹಳಷ್ಟು ಒಂದು ಯೋಗ ಎನ್ನುವುದನ್ನು ಬಹಳ ಪ್ರಚಲಿತವಾಗ್ತದೆ. ಆದ್ರೆ ಎಷ್ಟು ಮಟ್ಟಿಗೆ ಮಾಡ್ತಾ ಹೇಳಿ, ಆದ್ರೆ ಯೋಗದಿಂದ ಒಂದು ಏಕಾಗ್ರತೆ ಬರ್ತದೆ, ಕಾನ್ಸಂಟ್ರೇಷನ್ ಬರ್ತದೆ, ಮನುಷ್ಯನ ಚಂಚಲ ಬುದ್ಧಿಗಳು ಏನಂತ ಒಂದು ಕಡೆ ಕ್ರೋಢೀಕರಿತವಾಗ್ತದೆ. ಆದಾಗ ಒಂದು ಮನಸ್ಸು ಏಕಾಗ್ರತೆ ಬಂದ ತಕ್ಷಣ ಸಹಜವಾಗಿ ನಮಗೆ ಒಂದು ತಾಳ್ಮೆ ಸಹನೆ ಅಂತ ಬರ್ತದೆ. ಸೊ ಇದು ಈ ರೀತಿ ಹೊಸ ಹೊಸ ವಿಚಾರ ಬರ್ತಾ ಇದೆ, ಆದ್ರೆ ಅದನ್ನು ಶಾಲೆಗಳಲ್ಲಿ ಸ್ವಲ್ಪ ಅನುಷ್ಠಾನ ಮಾಡುವ ಬಗ್ಗೆ ಈಗಿನ ಶಿಕ್ಷಕರು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ವಹಿಸಬೇಕಾಗ್ತದೆ. ಕೌಟುಂಬಿಕ ಸಮಸ್ಯೆಗಳು ಬಂದಂತಹ ಒಂದು ಸಂದರ್ಭದಲ್ಲಿ ಹೊರಪ್ರಪಂಚಕ್ಕೆ ಅದು ಗೊತ್ತಾಗಬಾರದು ಅಂತ ಬಹಳಷ್ಟು ಕುಟುಂಬಗಳು ಆಶಿಸ್ತವೆ. ನಮ್ಮ ನಮ್ಮ ನಡುವೆ ಏನಾದ್ರು ಭಿನ್ನಾಭಿಪ್ರಾಯ ಇದ್ರೆ ಅದು ನಾಲ್ಕು ಗೋಡೆಯ ಮಧ್ಯದಲ್ಲಿ ಇರಲಿ ಅಂತ ಹೇಳಿ. ಈ ಕೌಟುಂಬಿಕ ಸಲಹಾ ಕೇಂದ್ರ ಯಾವಾಗ ಅಲ್ಲಿ ಪ್ರಸ್ತುತವಾಗ್ತದೆ ಅಂದ್ರೆ ನಾವು ಅಂದ್ರೆ ಅದನ್ನ ಪ್ರಚಾರ ಮಾಡೋದಿಲ್ಲ. ಆದ್ರೆ ಏನಾಗ್ತದೆ ಸಹಜವಾಗಿ ಈ ಸಮಸ್ಯೆಗಳು ಬಂದ ಕ್ಷಣ ಏನಾಗ್ತದೆ, ನೇರವಾಗಿ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಹೋದ ಕೂಡಲೇ ಅವರು ಕಂಪ್ಲೇಂಟ್ ಆಗಿಬಿಡ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಪ್ರಚಾರ ಆಗ್ತದೆ ಸಣ್ಣ ಸಣ್ಣ ಪ್ರದೇಶಗಳಲ್ಲೆಲ್ಲ. ಅದೇನಾಗ್ತದೆ ಅದೊಂದು ಈಗ ಈ ಒಂದು ವ್ಯವಸ್ಥೆಯಲ್ಲಿ ಏನಾಗಿದೆ, ಒಂದು ಈ ಸಮಸ್ಯೆಗಳು ಜಗಳಗಳು ಅದೇನು ಎಲ್ಲ ಸಾಮಾನ್ಯ ಅಂತ ತಿಳ್ಕೊಂಡು ಬಿಡ್ತಾರೆ. ಮೊದ್ಲಿಗೆಲ್ಲ ಏನಾಗುತ್ತೆ, ಒಂದು ಸ್ಟಿಗ್ಮಾ ಅಂತ ಇತ್ತು. ಹೌದಪ್ಪ, ಈಗ ಉದಾಹರಣೆಯಾಗಿ ಏನೋ ಒಂದು ಸಮಸ್ಯೆ ಮಾಡಿದ, ತೊಂದರೆ ಮಾಡಿದ ಅಂದ್ರೆ ಅವನಿಗೆ ಜೈಲಿಗೆ ಹೋದ, ಅವನ ಶಿಕ್ಷೆ ಅನಿಸಿದ ಅಂದಮೇಲೆ ನಮ್ಮ ಸಮಾಜ ಸ್ವಲ್ಪವಾದಂತ ಸೋಷಿಯಲ್ ಬಾಯ್ಕೌಟ್ ಅಂತ ಹೇಳ್ತೇವಲ್ಲ, ಅದೆಲ್ಲ ಮೊದ್ಲಿಗೆ ಇತ್ತು. ಈಗ ಎಲ್ಲರೂ ಕೂಡ ಅದೇನಿಲ್ಲ ಅಂದ್ರೆ ಸಮಸ್ಯೆಗಳೆಲ್ಲ ಒಂದು ಈ ಜಗಳಗಳಿರಬಹುದು, ಕೋರ್ಟು, ಪೊಲೀಸ್ ಸ್ಟೇಷನ್, ಜೈಲು, ಅದು ಒಂದು ಜೀವನದ ಅಂಗವಾಗಿ ಬಿಟ್ಟಿದೆ. ಅದರಿಂದಾಗಿ ಏನಾಗ್ತದೆ, ಇತ್ತೀಚಿನಲ್ಲಿ ನಾವು ಇಂತಹ ಈ ಕ್ರೂರತೆಗಳಿರ್ಬೋದು, ಕ್ರೈಮ್ಸ್ ಇರ್ಬೋದು, ಹೊಡೆದಾಟಗಳು ನಾವು ಹೆಚ್ಚು ಹೆಚ್ಚು ಈಗ ಜೀವನದಲ್ಲಿ ನಾವು ಕಾಣ್ತಾ ಇದ್ದೇವೆ. ನಾವು ಈ ಕೌಟುಂಬಿಕ ಸಲಹಾ ಕೇಂದ್ರದ ಚಟುವಟಿಕೆಯ ಬಗ್ಗೆ ಹೇಳಿ, ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ರಿ, ಹೇಗೆ ಜನರನ್ನು ಸಂಘಟಿಸ್ತಾ ಇದ್ರಿ? ವಿಶೇಷವಾಗಿ ಅಂದ್ರೆ ನಮ್ದು ಆರ್ಥಿಕವಾಗಿ ನಮ್ಮ ಇದು ಏನಾಗ್ತದೆ, ಸರ್ಕಾರದ ಗ್ರಾಂಟ್ ಸ್ವಲ್ಪ ಕಡಿಮೆ ಇದ್ದುದರಿಂದ ಮೊದಲಿಗೆಲ್ಲ ಒಂದಿಷ್ಟು ಕಾರ್ಯಕ್ರಮ ಮಾಡ್ತೇವೆ. ಈಗ ನಾವು ಬೇರೆ ಸಂಘ ಸಂಸ್ಥೆಗಳಲ್ಲಿ ನಮ್ಮ ನಾವು ಜೋಡಿಸಿಕೊಳ್ತೇವೆ. ವಿಶೇಷವಾಗಿ ಈ ಸ್ವಯಂ ಸೇವಾ ಸಂಸ್ಥೆ ಇರ್ತದೆ, ಉದಾಹರಣೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅಂತಿದೆ, ಅವರದ್ದು ಜ್ಞಾನ ವಿಕಾಸ ಕೇಂದ್ರ. ಜ್ಞಾನ ವಿಕಾಸ ಕೇಂದ್ರ ಅಂದ್ರೆ ಅವ್ರು ಕೇವಲ ಒಂದು ಒಂದು ಪ್ರದೇಶ ಒಂದು ಮಹಿಳೆಯರು ಸೇರಿಕೊಂಡು ಬೇರೆ ಬೇರೆ ಮಾಹಿತಿಗಳು ತಿಳಿದ್ರು. ಸೊ ಈ ರೀತಿ ನಾವು ಅಂಕೋಲದಲ್ಲಿ ಬಹಳಷ್ಟು ಇಂತಹ ಜ್ಞಾನ ವಿಕಾಸ ಕೇಂದ್ರದ ಸಭೆಗಳಿಗೆ ಅವ್ರು ಕರೆದಾಗ ನಾನು ಹೋಗಿ ಅಲ್ಲಿ ಒಂದು ಅರ್ಧ ಗಂಟೆ ಈ ಕಾನೂನು ಬಗ್ಗೆ ಇರ್ಬೋದು, ಕಾಯ್ದರ ಬಗ್ಗೆ ಇರ್ಬೋದು, ಜೀವನ ಬದಲಾಗುತ್ತೆ, ಜೀವನ ಶೈಲಿ ಇರ್ಬೋದು, ಜಂಕ್ ಫುಡ್ ಇರ್ಬೋದು, ಯಾಕೆ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ರೋಗಗಳು ಉತ್ಪತ್ತಿ ಆಗ್ತದೆ, ನಮ್ಮ ಆಹಾರ ಪದ್ಧತಿ ಯಾವ ರೀತಿ ಬದಲಾವಣೆ ಆಗಿದೆ, ಅದರಿಂದ ಯಾವ ರೀತಿ ಮನುಷ್ಯನಿಗೆ ಎಷ್ಟೇ ಆರ್ಥಿಕ ಸವಲತ್ತು ಇದ್ರೂ ಕೂಡ ನಾಳೆ ಒಬ್ಬರಿಗೆ ಆರೋಗ್ಯ ಹಾಳಾಯಿತು ಅಂದ್ರೆ ನಮ್ಗೆ ಎಷ್ಟು ಆರ್ಥಿಕತೆ ಇದ್ರೂ ಕೂಡ ಸದಾ ದೃಷ್ಟಿಯಿಂದ ನಾವು ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು. ಸೊ ಈ ದೃಷ್ಟಿಯಿಂದ ನಾವು ಅಂಕೋಲದಲ್ಲಿ ಸಾಮಾನ್ಯವಾಗಿ ಜ್ಞಾನ ವಿಕಾಸ ಕೇಂದ್ರಗಳಲ್ಲಿ ಇಂತಹ ಕಾರ್ಯಕ್ರಮ ಹೋಗುವುದಿರ್ಬೋದು, ಅಥವಾ ಕೆಲವು ಸಲ ಈ ಶಾಲಾ ಕಾಲೇಜುಗಳಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ ಅವರು ಏನಾದ್ರೂ ಒಂದು. ಸೊ ಅಂತ ಕಾರ್ಯಕ್ರಮಗಳಿಗೆ ಹೋಗುವುದು, ಇದು ಒಂದು ನಾವು ಸಮಸ್ಯೆ ಪರಿಹಾರದ ರೀತಿಯಲ್ಲಿ ನಾವು ಮಾರ್ಗದರ್ಶನ ಮಾಡದಿರ್ಬೋದು. ಸೊ ಇನ್ನೊಂದರಲ್ಲಿ ಏನಾಗುತ್ತೆ, ಯಾವ್ದಾದ್ರು ಸಮಸ್ಯೆಗಳು ಬಂದಾಗ ಅವರಿಗೆ ಯಾವ ರೀತಿ ನೀವು ಮಾರ್ಗದರ್ಶನ ಮಾಡ್ತೇವೆ ಮಾಡೋದಿರ್ಬೋದು, ಅಥವಾ ಬಹಳಷ್ಟು ಅಥವಾ ಒಂದು ಏನಾಗುತ್ತೆ, ಸರ್ಕಾರದ ಕೆಲವು ವ್ಯವಸ್ಥೆಗಳಿದೆ, ಉಚಿತ ಕಾನೂನು ಸೇವಾ ಸಮಿತಿ ಅಂತ ಇದೆ, ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ ಅದು. ಸೊ ನಾವು ಹೇಳ್ಕೊಂಡು ನೋಡಪ್ಪ ಅಲ್ಲಿ ಉಚಿತ ಕಾನೂನು ಸೇವಾ ಸಮಿತಿ ಅಂತ ಇದೆ ಹೇಳ್ಕೊಂಡು ಅವರಿಗೆ ಸಂಬಂಧಪಟ್ಟಂತ ಒಂದು ಅರ್ಜಿ ಬರೆದಿರ್ಬೋದು, ಬಹಳಷ್ಟು ಗ್ರಾಮೀಣ ಜನರಿಗೆ ಒಂದು ಅರ್ಜಿ ಬರೆದು ಗೊತ್ತಿರುವುದಿಲ್ಲ. ಸೊ ನಮ್ಮ ಕೇಂದ್ರದಲ್ಲಿ ಏನಾಗ್ತದೆ, ಯಾರೇ ಬಂದ್ರು ಕೂಡ ನೋಡಿ ಇಂತ ಸಲಹೆ ಉಚಿತ ಕಾನೂನು ಸೇವಾ ಸಮಿತಿ ಅಂತ ಹೋಗಿ ಅಂತ ಹೇಳುದು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾಗದ ಬರೆಯುವುದಿರ್ಬೋದು, ಅವರಿಗೆ ಮೋಟಿವೇಶನ್ ಮಾಡಬಹುದು. ಸೊ ಈ ರೀತಿ ಸರ್ಕಾರದ ಒಂದಿಷ್ಟು ಸವಲತ್ತುಗಳನ್ನು ಪಡೆದುಕೊಂಡು ನಿಮ್ಮ ಸಮಸ್ಯೆ ಪರಿಹಾರ ಮಾಡಿ, ಈ ದೃಷ್ಟಿಯಿಂದ ನಮ್ಮ ಕೇಂದ್ರಗಳು ಸೇವೆಯನ್ನು ಮಾಡ್ತಾ ಬಂದಿದೆ. ಕಾನೂನು ದೃಷ್ಟಿಯಲ್ಲಿ ಈ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಅಂದ್ರೆ, ಕಾನೂನನ್ನು ಹಿಡಿದ ಕ್ಷಣ ಅದೇನಾಗ್ತದೆ, ಸಮಸ್ಯೆಗಳು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಈಗ ನಾವು ಟೀಕೆ ಮಾಡುದಿಲ್ಲ, ಸಹಜವಾಗಿ ಏನಾಗ್ತದೆ, ಒಂದು ಕಾನೂನು ಅಂದಾಗ ಸಹಜವಾಗಿ ಅಲ್ಲಿ ಒಬ್ರು ವಕೀಲರು ಅಂತ ಇರ್ತಾರೆ, ಅಲ್ಲಿ ವಕೀಲರು ಇರ್ತಾರೆ. ವಿಶೇಷವಾಗಿ ಸಾಮಾನ್ಯವಾಗಿ ಎರಡು ವಕೀಲರು ನಿಂತ ಕೆಲವು ಸಮಸ್ಯೆಗಳು, ಈ ವಿಶೇಷ ಕೌಟುಂಬಿಕ ಸಮಸ್ಯೆಗಳನ್ನು ಹಿಡಿದ್ರೆ ಅವ್ರು ಸ್ವಲ್ಪ ಪರಿಹಾರ ಮಾಡುವುದು, ಸ್ವಲ್ಪ ವಿಚಾರಗಳನ್ನು ಮಾಡ್ತಾರೆ, ಅದು ಅವರ ವೈಯಕ್ತಿಕ, ನಾವನ್ನು ಟೀಕೆ ಮಾಡಬಾರದು ಕಾನೂನು ಬಗ್ಗೆ. ಆದ್ರೆ ಏನಾಗ್ತದೆ, ಅಂತ ಸಂದರ್ಭದಲ್ಲಿ ಏನಾಗ್ತದೆ, ನಮ್ಮೊಂದು ಸಲಹಾ ಕೇಂದ್ರ ಮಾರ್ಗದರ್ಶನ ಆಗಿ ನಾವು ಮಾಡ್ತಾ ಇರ್ತೀವಿ. ಕೆಲವು ಸಲ ಏನಾಗ್ತದೆ, ಹೊಂದಾಣಿಕೆ ಆಗೋದೇ ಇಲ್ಲ ಅಂತ ಹಿಡ್ಕೊಂಡು ಹಠ ಹಿಡ್ಕೊಂಡು ಕೂತಾಗ ಅನಾವಶ್ಯಕ ನೀವು ಕೋರ್ಟು ಕಚೇರಿಯಲ್ಲಿ ಯಾಕೆ ಸುಮ್ಮನೆ ಓಡಾಡ್ತಾ ಕೂತುಕೊಳ್ಳಿಂದ ಅವರಿಬ್ಬರನ್ನು ಕರೆಸುದಿರ್ಬೋದು, ಅವ್ರದ್ದೇನೋ ಒಂದು ಏಕಗಂಟಲ್ಲಿ ಜೀವನಾಂಶ ಕೊಟ್ಟುಕೊಂಡು ಅವರ ಪರಿಹಾರ ಕೊಟ್ಟುಕೊಂಡು ಒಂದೆರಡು ಮೂರು ಕುಟುಂಬಗಳು ಅದೇ ರೀತಿ ಡೈವರ್ಸ್ ಹಾಕೊಂಡು ಪುನರ್ ಮದುವೆ ಮಾಡಿಕೊಂಡು ಬಹಳಷ್ಟು ನೆಮ್ಮದಿಯಿಂದ ಜೀವನ ನಡೆಸಿದ ಕೆಲವು ಉದಾಹರಣೆಗಳು ನನ್ನ ಕಣ್ಣು ಮುಂದೆನೇ ಇದೆ. ಒಟ್ಟು ಏನಾಗಿದೆ ಅಂದ್ರೆ, ನಮ್ಮ ಸಲಹಾ ಕೇಂದ್ರದ ಮೂಲಕ ಬಹಳಷ್ಟು ಸಮಸ್ಯೆಗಳನ್ನು ಅಲ್ಲೇ ಈಗ ಕೊನೆಗೆ ಕಾನೂನಲ್ಲೇ ಪರಿಹಾರ ಆಗಬೇಕು, ಕಾನೂನಿಗೆ ಪೂರ್ವದಲ್ಲಿ ನಾವೇ ಕೂತು ಒಂದು ಮಾತನಾಡಿ ಹೊಂದಾಣಿಕೆ ಆಗೋದೇ ಇಲ್ಲ ಅಂತಾದ್ರೆ ಯಾವ ರೀತಿ ಪರಿಹಾರ ಮಾಡುವುದು? ಅವ್ರದ್ದೇನಾಗ್ತದೆ, ಬಹಳಷ್ಟು ಕೆಲವು ಜನರದೆಲ್ಲ ಏನಾಗ್ತದೆ, ಆ ಹೆಂಡತಿ ಆದಲು ಗಂಡನಿಗೆ ಒಂದಿಷ್ಟು ವಸ್ತುಗಳು ಮದುವೆ ಟೈಮಲ್ಲಿ ಕೊಟ್ಟಿದ್ದೇವೆ ಅದು ಬೇಕು ಅಂತ ಹೇಳ್ತಾರೆ, ಅಥವಾ ಒಂದು ಏಕ ಗಂಟೆಯ ಜೀವನಾಂಶ ಅಂತ ಹೇಳ್ತೇವೆ, ಒಂದು 20,000, 50,000, 1,00,000, ಈ ರೀತಿ ಏಕ ಗಂಟಿನ ಮೂಲಕ ಕೂಡ ಈ ರೀತಿ ಕೂಡ ನಾವು ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದು ಕೂಡ ಕೆಲವು ಉದಾಹರಣೆಗಳು ನಮ್ಮಲ್ಲಿ ಇದೆ. ಈಗ ಕೌಟುಂಬಿಕ ಸಮಸ್ಯೆ ಅಂದ ತಕ್ಷಣ ನಾವು ಯೋಚನೆ ಮಾಡುವಂತದ್ದು ಬರೀ ಗಂಡಸರ, ಅವರು ಕೂಡ ಅಪರಾಧಿಗಳ ಹಾಗೆ ನೋಡ್ತೀವಿ ಅಂತ ಹೇಳಿ, ಇದರ ವಿರುದ್ಧವೂ ಕೂಡ ನಿಜವ ಅಲ್ಲ. ಇದೇನಾಗ್ತದೆ, ಕೇವಲ ಗಂಡಸರು ಮಾತ್ರ ಕಾರಣೀಕರ್ತರು ಇರುವುದಿಲ್ಲ ಕೌಟುಂಬಿಕ ಸಮಸ್ಯೆಗಳಲ್ಲಿ. ಕೆಲವು ಸಲ ವಿಷಯ ಏನಾಗ್ತದೆ ಅಂದ್ರೆ, ಮಹಿಳೆಯರಿಗೆ ಕೆಲವು ಸಲ ಮಾನಸಿಕ ಸಮಸ್ಯೆ ಇರ್ತದೆ, ಮೆಂಟಲ್ ಡಿಪ್ರೆಷನ್ ಅಂತ ಹೇಳ್ತಾರೆ. ಎಷ್ಟೋ ಕೊಬ್ಬರು ಗೊತ್ತಿರುವುದಿಲ್ಲ, ಎಷ್ಟೋ ಜನರಿಗೆ ಅದು ಗೊತ್ತಿರುವುದಿಲ್ಲ. ಈ ಮಾನಸಿಕ ಸಮಸ್ಯೆ ಅದೊಂದು ರೋಗ, ಅದು ನಂತರ ಬರುವುದು, ಅದಕ್ಕೆ ಸಂಬಂಧಪಟ್ಟಂತ ಸೈಕಾಟ್ರಿಸ್ಟ್ ಅಂತ ಇರ್ತಾರೆ, ಅವರು ಮನೋತಜ್ಞರು ಇರ್ತಾರೆ, ಅವರಲ್ಲಿ ಹೋಗಿ ಅವರಿಗೆ ಸಂಬಂಧಪಟ್ಟಂತ ಚಿಕಿತ್ಸೆಗಳನ್ನು, ಈಗ ಉದೇ ಒಂದು ಮದ್ಯವ್ಯಸನಗಳಿಗೂ ಸಹಿತ ಆಗಿ ಅವರಿಗೆ ಏನಾಗ್ತದೆ, ಈ ಔಷಧೋಪಚಾರವನ್ನು ನಿರಂತರವಾಗಿ ನಡೆಸುವಂತ ಕೆಲಸ ಆಗ್ಬೇಕಾಗ್ತದೆ. ಈಗ ವಿಶೇಷವಾಗಿ ಮಾನಸಿಕ ರೋಗಗಳು ಕೆಲವು ಏನಾಗಿ ನಾವು ನೋಡ್ತಾ ಇದ್ದೀವಿ, ಕೆಲವು ಕುಟುಂಬದಲ್ಲಿ ಇಂತ ಏನಾದ್ರೂ ಮಾನಸಿಕ ರೋಗ ಬಂದ ಕ್ಷಣ ಅಲ್ಲಿ ಹೋಗ್ತಾರೆ, ಹೋಗಿ 2-3 ತಿಂಗಳಲ್ಲಿ ಟ್ರೀಟ್ಮೆಂಟ್ ತಗೊಂಡು ಡಿಸ್ಕಂಟಿ ಅಂದ್ರೆ ಅದನ್ನು ಬಂದ್ ಮಾಡ್ತಾರೆ. ಬಂದ್ ವೈದ್ಯರ ಸಲಹೆಯನ್ನು ಪರಿಪೂರ್ಣವಾಗಿ ತೆಗೆದುಕೊಂಡ್ರೆ ಎಲ್ಲಾ ರೋಗಗಳು ಕೂಡ ಔಷಧೋಪಚಾರಗಳು, ಈವನ್ ನಮ್ಮ ಮದ್ಯವ್ಯಸನಗಳು ಸಹಿತ ಹಾಗೆ, ವೈದ್ಯರದೊಂದು ನಿರಂತರವಾಗಿ ಸಂಪರ್ಕ ಇಟ್ಟುಕೊಂಡು ಆ ಡೋಸ್ ಅಂದ್ರೆ ಅವರ ಔಷಧೋಪಚಾರವನ್ನು ಕಡಿಮೆ ಮಾಡ್ತಾ ಇದ್ರೆ ಎಲ್ಲ ರೋಗಗಳಿಗೂ ಕೂಡ ಪರಿಹಾರ ಇದೆ. ಆದ್ರೆ ಜನರಿಗೆ ಬಹಳಷ್ಟು ತಾಳ್ಮೆಗಳು ಬಹಳ ಕಡಿಮೆ ಆಗ್ತಾ ಇರ್ತದೆ. ಈಗ ಏನಾಗ್ತದೆ, ನಾವು ಕೇವಲ ಏನಾದ್ರೂ ಸಮಸ್ಯೆಗಳು ಬಂದ ತಕ್ಷಣ ಗಂಡನಿಗೆ ಬೈಯೋದು, ಅತ್ತೆ ಮಾವನಿಗೆ ಬೈಯೋದು, ಈ ರೀತಿ ಸಮಸ್ಯೆಗಳಿರ್ತದೆ. ಅವಳಿಗೆ ಏನು ಮನಸ್ಥಿತಿ ಏನಾಗಿದೆ, ಮನಸ್ಸಿಗೆ ಯಾವ ರೀತಿ ಕೆಲವು ಸಲ ಅಪೇಕ್ಷೆಗಳಿರ್ತದೆ ಕುಟುಂಬದಲ್ಲಿ, ಅದು ಸಿಗ್ಲಿಲ್ಲ ಅಂದಮೇಲೆ ಮಾನಸಿಕ ರೋಗಗಳಿದೆ, ಎಲ್ಲಗಳನ್ನು ನಾವು ಒಂದು ಕುಟುಂಬವನ್ನು ವ್ಯವಸ್ಥೆಯಲ್ಲಿ ಕೂಲಂಕುಷವಾಗಿ ತನಿಖೆ ಮಾಡಿದಾಗ ಕೇವಲ ಒಂದು ಕೌಟುಂಬಿಕ ಸಮಸ್ಯೆಯಲ್ಲಿ ಗಂಡ ಅಥವಾ ಅತ್ತೆ ಮಾವು ಮಾತ್ರ ಕಾರಣೀಕರ್ತರನ್ನು ನಾವು ಖಂಡಿತ ಹೇಳಲಿಕ್ಕೆ ಆಗುದಿಲ್ಲ. ಬಹಳಷ್ಟು ಬೇರೆ ಬೇರೆ ಕಾರಣಗಳೆಂದು ಕೂಡ ಆಗ್ತದೆ. ಬಹಳ ಸಲ ಏನಾಗ್ತದೆ ಅಂದ್ರೆ ಒಂದು ಹೆಂಡತಿಯ ಒಂದು ಹೆಂಡತಿ ಅಲ್ಲಿ ಮನೆಗೆ ಬಂದ ತಕ್ಷಣ ಅವ್ರನ್ನ ಅಪೇಕ್ಷೆ ಇರ್ತದೆ, ನಾನೊಂದು ಹೊರಗೆ ದುಡಿಬೇಕಪ್ಪ, ತನ್ನ ಕಾಲ ನಿಲ್ಬೇಕು ಅಂತದ್ದು ಅಂತದ್ದು ತನ್ನ ಬೇಡಿಕೆ ಆಗ್ಲಿಲ್ಲ ಅಂದ ತಕ್ಷಣ ಕೂಡ ಕೆಲವು ಸಲ ಇಂಥ ವೈಮಸ್ಸಿಗೆ ಬರುವಂತಹ ಸಾಧ್ಯತೆಗಳಿದೆ. ಮತ್ತೆ ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಈ ಟೀನೇಜ್ ಹದಿಹರೆಯದಲ್ಲಿ ಯಾವುದಾದ್ರೂ ಈ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೆಲ್ಲ ಆತ್ಮೀಯ ಸ್ನೇಹಿತರಾದವರು ಇರ್ತಾರೆ, ಅದು ಮದುವೆ ಆದ ಮೇಲೆ ಕೆಲವು ಸಂದರ್ಭದಲ್ಲಿ ಅದು ಮುಂದುವರೆದ್ರೆ ಮತ್ತೆ ಸಮಸ್ಯೆಗೆ ಬರ್ತಾ ಇರ್ತದೆ. ಅದಕ್ಕೆ ಅಥವಾ ಅತ್ತೆ ಮಾವ ಗಂಡನಿಗೆ ನಾವು ಕಾರಣೀಕರ್ತ ಹೇಳಲಿಕ್ಕೆ ಆಗುದಿಲ್ಲ. ವಿಶೇಷವಾಗಿ ಮಹಿಳೆಯರ ಅಥವಾ ಹುಡುಗಿ ತಿಳ್ಕೊಳ್ಬೇಕು, ಒಮ್ಮೆ ಮದುವೆ ಅಂತ ಆಗಲಿ ಹಿಂದಿನ ಒಂದು ಸ್ನೇಹತ್ವವನ್ನೆಲ್ಲ ನಾವು ಮುಂದೆ ಕಂಟಿನ್ಯೂ ಮಾಡುವುದು ಅದು ಮುಂದೆ ಸಮಸ್ಯೆಗೊಂದು ಕಾರಣ ಆಗ್ತದೆ. ಒಂದು ಸಾರಿ ಕೌಟುಂಬಿಕ ಸಲಹಾ ಕೇಂದ್ರದಲ್ಲಿ ಮಾಹಿತಿಯನ್ನ ಅಥವಾ ಒಂದು ಸಲಹೆಯನ್ನ ಪಡ್ಕೊಂಡ ನಂತರ ಅದರ ಫಾಲೋಅಪ್ ಅಂದ್ರೆ ಏನ್ ಮಾಡ್ಬೇಕಾಗ್ತದೆ? ನಾವು ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ಯಾರೇ ಒಬ್ರು ಬಂದ ತಕ್ಷಣ ಮೊತ್ತ ಮೊದಲಿಗೆ ಒಂದು ನಮ್ದೊಂದು ರಿಟರ್ನ್ ಸ್ಟೇಟ್ಮೆಂಟ್ ಒಂದು ಅರ್ಜಿಯನ್ನು ನಾವು ದಾಖಲೆ ತಗೊಳ್ತೇವೆ. ತಕ್ಕೊಂಡು ವಿರುದ್ಧ ಅವರನ್ನು ನಾವು ನೇರವಾಗಿ ಹೋಗಿ ನಾವು ಸಂಪರ್ಕ ಮಾಡಿ ಮಾತಾಡ್ತೇವೆ ಅವರಿಗೆ. ಕೇವಲ ಅಥವಾ ಫೋನ್ ಮೂಲಕ ಇರಬಹುದು ಅಥವಾ ನೋಟಿಸ್ ಕೊಟ್ರೆ ಅವರಿಗೆ ತಪ್ಪು ಕಲ್ಪನೆ ಬರ್ತದೆ. ನಮ್ಮ ಉದ್ದೇಶ ಸಮಸ್ಯೆ ಪರಿಹಾರ ಮಾಡೋದು ಬಿಟ್ರೆ ಅವ್ರನ್ನ ಹೆದರಿಸುದು ಬದಲಿಸುದು ಈ ಕಲ್ಪನೆ ಇರುವುದಿಲ್ಲ. ಸೊ ಆ ದೃಷ್ಟಿಯಿಂದ ಅಕಸ್ಮಾತ್ ನಮ್ಮಲ್ಲಿ ಬಂದುಕೊಂಡು ಆಮೇಲೆ ನಾವು ಹೊಂದಾಣಿಕೆ ಮಾಡಿದರೆ ಮತ್ತೆ ಫಾಲೋ ಅಪ್ ಅಂದ್ರೆ ನಾವು ಅದು ಹೋಗುದಿರಬಹುದು, ಫೋನ್ ಸಂಭಾಷಣೆ ಇರಬಹುದು, ಅಥವಾ ಈಗ ನಮ್ಮಲ್ಲಿ ಏನಾದ್ರೂ ಒಂದು ಬಂದುಕೊಂಡು ಹೊಂದಾಣಿಕೆ ಆಗುವುದಿಲ್ಲ ಅಂತ ಅವರು ನ್ಯಾಯಾಲಯದ ಮೂಲಕ ವಿವಾಹ ವಿಚ್ಛೇದನ ಪಡೆದ್ರೆ ಆಮೇಲೆ ಅವರು ಅಕಸ್ಮಾತ್ ಆಗಿ ಹೌದಪ್ಪ ಇನ್ನೊಂದು ಮದುವೆ ಆಗಿದ್ದಾರೆ, ಮಕ್ಕಳು ಮರಿ ಚೆನ್ನಾಗಿ ಆಗಿದ್ದಾರೆ ಅಂದ್ಮೇಲೆ ನಾವು ಸಹಜವಾಗಿ ಆ ಸಮಸ್ಯೆಯನ್ನು ನಾವು ಕ್ಲೋಸ್ ಮಾಡ್ತೇವೆ. ಇಲ್ಲ ನಮ್ಗೆ ನಿರಂತರ ಸಂಪರ್ಕ ಇರ್ತದೆ. ಅವ್ರು ಯಾವತ್ತೇ ಯಾವುದೇ ಸಮಸ್ಯೆ ತಗೊಂಡು ನಮ್ಮ ಆಫೀಸಲ್ಲಿ ಬಂದ್ರು ಕೂಡ ನಾವು ಮಾರ್ಗದರ್ಶನ. ಅವ್ರು ಕೇವಲ ಕುಟುಂಬ ಅಂತಲ್ಲ, ಕೆಲಸ ಅವರು ವೈಯಕ್ತಿಕ ಏನೋ ತೊಂದರೆಗಳಿರ್ತದೆ, ಅವ್ರಿಗೆ ಆಸ್ತಿ ಬಗ್ಗೆ ಸಮಸ್ಯೆಗಳಿರ್ಬಹುದು, ಈ ನಮ್ಮ ಆರ್ ಟಿ ಸಿ ರೆಕಾರ್ಡ್ ಅಂತ ಹೇಳ್ತೇವೆ, ಮೆಟಿಷನ್ ಎಂಟ್ರಿ ಅಂತ ಹೇಳ್ತೀವಿ, ಜನನ ಪ್ರಮಾಣ ಪತ್ರ, ಮರಣ, ಇಂಥದೆಲ್ಲ ಎಷ್ಟು ಆಧಾರ ತಿದ್ದುಪಡಿ ಇರಬಹುದು, ಇಂಥದೆಲ್ಲ ಏನು ಕುಟುಂಬ ಸಂಬಂಧಪಟ್ಟ ಸಣ್ಣ ಪಟ್ಟ ತೊಂದರೆಗಳು ಬಂದೇ ಬರ್ತಾರೆ. ಬಂದವರಿಗೆ ಒಂದು ಮಾರ್ಗದರ್ಶನ ಮಾಡುವಂತಹ ಒಂದು ಉಚಿತವಾದಂತಹ ಸೇವೆ ನಮ್ಮ ಕೇಂದ್ರ ನಾವು ಕೊಡ್ತಾ ಬಂದಿದ್ದೇವೆ. ಬಹಳ ಸಂತೋಷ ತಿಮ್ಮಣ್ಣ ಭಟ್ ಅವರೇ. ಕೌಟುಂಬಿಕ ಸಮಸ್ಯೆಗಳಿಗೆ ಯಾವ ರೀತಿಯ ಒಂದು ಪರಿಹಾರವನ್ನ ಸಲಹಾ ಕೇಂದ್ರದ ಮೂಲಕ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಮ್ಮ ಅನುಭವನ ಹಂಚಿಕೊಂಡಿದ್ರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೌಟುಂಬಿಕ ಸಲಹೆ ಈ ಕುರಿತು ಅಂಕೋಲಾ ಕೆಎಲ್ಎ ಸೊಸೈಟಿ ಕೌಟುಂಬಿಕ ಸಲಹಾ ಕೇಂದ್ರ ತಿಮ್ಮಣ್ಣ ಭಟ್ವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಖಿನ್ನತೆಯನ್ನು ತಡೆಗಟ್ಟುವ ಶಕ್ತಿ ಇರುವ ಕುಂಬಳದ ಬೀಜ. ಕುಂಬಳಕಾಯಿ ನಮಗೆಲ್ಲ ಗೊತ್ತೇ ಇದೆ. ಕುಂಬಳಕಾಯಿಯು ಅನೇಕ ಆರೋಗ್ಯ ಸಹಕಾರಿ ಗುಣಗಳನ್ನು ಹೊಂದಿದ್ದು ಅದರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಗೊತ್ತಿರಬಹುದು. ಆದರೆ ಕುಂಬಳ ಬೀಜವು ಕೂಡ ಹೆಚ್ಚಿನ ಔಷಧೀಯ ಗುಣಗಳನ್ನು ಹೊಂದಿರುವ ಪದಾರ್ಥಗಳಲ್ಲಿ ಒಂದು. ಸ್ವಲ್ಪ ಸಿಹಿಯಾದ ರುಚಿಯನ್ನು ಇದು ಹೊಂದಿರುತ್ತದೆ. ಚೆನ್ನಾಗಿ ಒಣಗಿಸಿ ಇಟ್ಟುಕೊಂಡರೆ ಗರಿಗರಿಯಾಗಿಯೂ ಕೂಡ ಇರ್ತದೆ, ನೇರವಾಗಿ ಸೇವಿಸಬಹುದು, ರುಚಿಕರವಾಗಿಯೂ ಇರ್ತದೆ. ಆದರೆ ಎಲ್ಲಕ್ಕಿಂತ ಇದರ ಔಷಧೀಯ ಗುಣಧರ್ಮವೇ ಹಿರಿದು. ಮೆಗ್ನೀಷಿಯಂ, ಫಾಸ್ಫರಸ್, ಮ್ಯಾಂಗನೀಸ್, ಜಿಂಕ್, ಕಬ್ಬಿಣ ಮತ್ತು ತಾಮ್ರದ ಅಂಶವನ್ನು ಕುಂಬಳ ಬೀಜವು ಹೊಂದಿದೆ. ಇದಲ್ಲದೆ ಕುಂಬಳ ಬೀಜವು ಪ್ರೋಟೀನ್ನ ಮುಖ್ಯ ಆಗರ, ಜೊತೆಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಕೂಡ ಕುಂಬಳ ಬೀಜದಲ್ಲಿ ಇರುತ್ತದೆ. ಆದರೆ ಕುಂಬಳ ಬೀಜವು ಕೇವಲ ವಿಟಮಿನ್ಗಳು, ಖನಿಜ ಲವಣಗಳು, ಪ್ರೋಟೀನ್ ಮಾತ್ರವಲ್ಲ, ಒಳ್ಳೆಯ ಕೊಬ್ಬನ್ನು ಕೂಡ ಹೊಂದಿದೆ. ಈ ಎಲ್ಲ ಅಂಶಗಳಿಂದಾಗಿ ಕುಂಬಳ ಬೀಜದ ಔಷಧೀಯ ಗುಣಗಳು ವಿಸ್ತಾರವಾಗ್ತಾ ಹೋಗ್ತದೆ. ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಕುಂಬಳ ಬೀಜವು ಹೆಚ್ಚು ಫಲದಾಯಕ. ಮಾನಸಿಕ ಖಿನ್ನತೆಯಿಂದ ಹೊರತರುವ ಸಾಮರ್ಥ್ಯ ಇದರದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಮೆಗ್ನೀಸಿಯಂನ ಹೊಂದಿರುವುದರಿಂದ ಮನಸ್ಸನ್ನು ಸಮಾಧಾನದಲ್ಲಿ ಇಡಲು ಸಹಾಯ ಮಾಡುತ್ತದೆ. ನರವ್ಯೂಹದ ಆರೋಗ್ಯಕ್ಕೆ ಒಳ್ಳೆಯದು. ಪುರುಷರಲ್ಲಿ ಕಾಡಬಹುದಾದಂತಹ ಪ್ರೋಸ್ಟೇಟ್ ಕ್ಯಾನ್ಸರ್ ಬರುವ ಸಂಭವನೀಯತೆಯನ್ನು ಇದು ಕಡಿಮೆ ಮಾಡುತ್ತದೆ. ಪ್ರೋಸ್ಟೇಟ್ ಗ್ರಂಥಿಯ ಆರೋಗ್ಯಕ್ಕೂ ಕೂಡ ಕುಂಬಳ ಬೀಜವು ಒಳ್ಳೆಯದು. ಕುಂಬಳ ಬೀಜವು ಕಿಡ್ನಿಯನ್ನು ತೊಂದರೆಗಳಿಂದ ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಧ್ಯಯನಗಳು ತಿಳಿಸಿರುವ ಹಾಗೆ ಮೂತ್ರಕೋಶದ ಆರೋಗ್ಯಕ್ಕೆ ಕುಂಬಳ ಬೀಜವು ಸಹಕಾರಿ. ಮೂತ್ರಕೋಶದ ಸೋಂಕುಗಳಿಂದ ರಕ್ಷಿಸುತ್ತದೆ, ದೃಷ್ಟಿಯನ್ನು ಹೆಚ್ಚಿಸುತ್ತದೆ. ಅಮೆರಿಕನ್ ಜರ್ನಲ್ ಆಫ್ ಮೆಡಿಸಿನ್ ವರದಿಯ ಪ್ರಕಾರ ಪ್ರತಿನಿತ್ಯ ಜಿಂಕ್ ಅನ್ನು ಪಡೆದುಕೊಳ್ಳುವವರಿಗೆ ಆಸ್ಟಿಯೋಫೋರೋಸಿಸ್ ಬರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತದೆ. ಈ ಕುಂಬಳ ಬೀಜವು ಜಿಂಕಿನ ಅಂಶವನ್ನು ಉತ್ತಮ ಪ್ರಮಾಣದಲ್ಲಿ ಹೊಂದಿದೆ. ಆದ್ದರಿಂದ ಮೂಳೆಗಳ ಆರೋಗ್ಯಕ್ಕೆ ಕುಂಬಳ ಬೀಜವು ಒಳ್ಳೆಯದು. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಹೃದಯಾಘಾತದ ಸಂಭವನೀಯತೆಯನ್ನು ಕುಂಬಳದ ಬೀಜದ ಸೇವನೆಯು ಕಡಿಮೆ ಮಾಡಬಲ್ಲದು. ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ನಿಯಂತ್ರಿಸಬಲ್ಲದು. ಉರಿಯೂತವನ್ನು ಕಡಿಮೆ ಮಾಡುವ ಗುಣ ಕುಂಬಳ ಬೀಜಕ್ಕಿದೆ. ಆರ್ಥರೈಟಿಸ್ ಇರುವವರಿಗೆ ಕುಂಬಳ ಬೀಜದ ಸೇವನೆ ಅತ್ಯಂತ ಸಹಕಾರಿ. ಕ್ಯಾನ್ಸರ್ ಬರುವಂತಹ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಒಳ್ಳೆಯ ಮನೋಭಾವದಿಂದ ಇರುವುದಕ್ಕೆ ಅನುವು ಮಾಡಿಕೊಡುತ್ತದೆ. ಶಾಂತ ಮನಸ್ಥಿತಿಗೆ ಕಾರಣವಾಗಬಲ್ಲದು. ಉತ್ತಮ ನಿದ್ರೆಗೆ ಸಹಕಾರಿ. ಮೆದುಳಿನ ಆರೋಗ್ಯಕ್ಕೂ ಉತ್ತಮ. ಒಟ್ಟಿನಲ್ಲಿ ಎಲ್ಲ ರೀತಿಯ ಆರೋಗ್ಯ ಸಹಕಾರಿ ಅಂಶಗಳನ್ನು ಹೊಂದಿರುವ ಪದಾರ್ಥ ಕುಂಬಳ ಬೀಜ. ಕೆಲವೊಂದು ಬಾರಿ ಗರ್ಭಿಣಿ ಸ್ತ್ರೀಯರಿಗೆ, ಹಾಲುಣಿಸುವ ತಾಯಂದಿರಿಗೆ ಕುಂಬಳ ಬೀಜವು ತೊಂದರೆಯನ್ನು ಉಂಟು ಮಾಡಬಹುದು. ಹಾಗಾಗಿ ಎಚ್ಚರವನ್ನು ವಹಿಸುವಂತಹದ್ದು ಒಳ್ಳೆಯದು. ಹಾಗೆ ಕೆಲವರಿಗೆ ಅಲರ್ಜಿಯೂ ಕೂಡ ಆಗಬಹುದು. ವಿವೇಚನೆಯಿಂದ ದೇಹ ಪ್ರಕೃತಿಯನ್ನು ತಿಳ್ಕೊಂಡು ಕುಂಬಳ ಬೀಜವನ್ನು ಬಳಸುವಂತಹದ್ದು ಒಳ್ಳೆಯದು. ಮುಟ್ಟಿದರೆ ಮುನಿ ಗಿಡದ ಔಷಧೀಯ ಗುಣಗಳು. ನಾಚಿಕೆ ಮುಳ್ಳು ಎಂದು ಆಡು ಭಾಷೆಯಲ್ಲಿ ಕರೆಯಲ್ಪಡುವಂತಹ ಗಿಡಮೂಲಿಕೆ ಮುಟ್ಟಿದರೆ ಮುನಿ. ಇದರ ಔಷಧೀಯ ಗುಣಗಳು ಅನೇಕ ಇವೆ. ಈ ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯಗಳನ್ನು ನಮ್ಮ ಆಹಾರದಲ್ಲಿ ಬಳಸಿದರೆ ಅದು ನಮಗೆ ಆರೋಗ್ಯವನ್ನು ಕಾಯ್ದುಕೊಳ್ಳುವ ಅನುವು ಮಾಡಿಕೊಡುತ್ತದೆ. ಮದ್ದಾಗಿ ಬಳಸಿದರೆ ರೋಗಗಳನ್ನು ಗುಣಮಾಡಿಕೊಳ್ಳುವುದಕ್ಕೆ ಸಾಧ್ಯ ಮಾಡಿಕೊಡುತ್ತದೆ. ಆಹಾರವಾಗಿ ಉಪಯೋಗಿಸಬಹುದಾದ ಬಹಳ ಸುಲಭ ವಿಧಾನ ಅಂತಂದರೆ ತಂಬುಳಿಯನ್ನು ಮಾಡಿಕೊಳ್ಳುವಂತಹದ್ದು. ತಂಬುಳಿಯನ್ನು ಮಾಡಿ ಅದನ್ನು ಅನ್ನದ ಜೊತೆಯಲ್ಲಿ ಸೇರಿಸಿ ಸೇವಿಸಬಹುದು. ಮುಟ್ಟಿದರೆ ಮುನಿಯ ಸೊಪ್ಪನ್ನು ಮಾತ್ರ ತೆಗೆದುಕೊಂಡು ಅದನ್ನು ತುಪ್ಪದಲ್ಲಿ ಹುರಿಬೇಕು. 15-20 ಈ ಹುರಿದ ಎಲೆಗಳನ್ನು ತೆಂಗಿನ ತುರಿಯೊಂದಿಗೆ ಸೇರಿಸಿ ರುಬ್ಬಿಕೊಳ್ಳಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ, ಕಾಳುಮೆಣಸಿನ ಪುಡಿ, ಸಾಸಿವೆಯ ಒಗ್ಗರಣೆ ಹಾಕಿದರೆ ತಂಬುಳಿ ಸಿದ್ಧವಾಗ್ತದೆ. ಬೇಕಾದಲ್ಲಿ ಸ್ವಲ್ಪ ಬೆಲ್ಲ ಉಪ್ಪನ್ನು ಸೇರಿಸಿಕೊಳ್ಳಬಹುದು. ಮುಟ್ಟಿದರೆ ಮುನಿಗೆ ಯಾವುದೇ ರೀತಿಯ ವಾಸನೆಗಳಿರುವುದಿಲ್ಲ. ಆರಾಮವಾಗಿ ಇದನ್ನು ತೆಗೆದುಕೊಳ್ಳಬಹುದು. ಜ್ಯೂಸ್ ಮಾಡಿಯೂ ಕೂಡ ಕುಡಿಬಹುದು. ಮುಟ್ಟಿದರೆ ಮುನಿಯ ವೈಶಿಷ್ಟ್ಯ ಅಂತಂದರೆ ನಾವು ಯಾವಾಗ ಅದನ್ನು ಮುಟ್ತೇವೆಯೋ ಆವಾಗೆಲ್ಲ ಅದು ಮುದುಡಿಕೊಳ್ಳುವಂತಹದ್ದು. ಇದು ನಮಗೆಲ್ಲ ತಿಳಿದಿರುವಂತಹ ಸಂಗತಿ. ಹಾಗೆಯೇ ನಮ್ಮ ದೇಹದಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ತೊಂದರೆಗಳಲ್ಲಿ ಮುದುಡಿಕೊಳ್ಳಬೇಕಾದಂತಹ ಅವಶ್ಯಕತೆ ಇರ್ತದೆಯೋ ಅಲ್ಲೆಲ್ಲ ನಾವು ಮುಟ್ಟಿದರೆ ಮುನಿಯನ್ನು ಔಷಧಿಯಾಗಿ ಬಳಸಬಹುದು. ಹಾಗಿದ್ರೆ ಮುಟ್ಟಿದರೆ ಮುನಿಯ ಔಷಧಿಯ ಗುಣಗಳು ಯಾವ್ಯಾವು? ಮಹಿಳೆಯರಲ್ಲಿ ಅತ್ಯಧಿಕ ರಕ್ತಸ್ರಾವವಾಗುವ ಸಮಸ್ಯೆ ಇದ್ದಲ್ಲಿ ಮುಟ್ಟಿದರೆ ಮುನಿಯ ಕಷಾಯವನ್ನು ಮಾಡಿ ಕುಡಿತಾ ಬಂದಲ್ಲಿ ನಿಧಾನವಾಗಿ ಆ ರಕ್ತನಾಳಗಳು ಸಂಕುಚಿತಗೊಂಡು ಸಮಸ್ಯೆ ಪರಿಹಾರವಾಗ್ತದೆ. ಮೂಲವ್ಯಾಧಿಯ ಹತೋಟಿಗೆ ಮುಟ್ಟಿದರೆ ಮುನಿಯ ಪರಿಣಾಮಕಾರಿಯಾದಂತಹ ಔಷಧಿ. ಮಹಿಳೆಯರಲ್ಲಿ ಗರ್ಭಾಶಯದ ಸಮಸ್ಯೆ ನಿರ್ವಹಣೆಗೆ ಮುಟ್ಟಿದರೆ ಮುನಿ ಉತ್ತಮವಾದ ಔಷಧವಾಗಬಲ್ಲದು. ಇತ್ತೀಚೆಗೆ ಅನೇಕ ಪುರುಷರಲ್ಲಿ 40-50 ವರ್ಷಗಳ ನಂತರದಲ್ಲಿ ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆ ಕಂಡುಬರ್ತಾ ಇದೆ. ಹೆಚ್ಚು ಕಿರಿಕಿರಿ ಮಾಡುವಂತಹ ತೊಂದರೆ. ಇಲ್ಲಿ ಪ್ರಾಸ್ಟೇಟ್ ಗ್ರಂಥಿಯು ಉಬ್ಬಿಕೊಂಡಿರುತ್ತದೆ. ಇದು ಪುನಃ ತನ್ನ ಮೊದಲಿನ ಸ್ಥಿತಿಗೆ ಬರುವುದಕ್ಕೆ ಮುಟ್ಟಿದರೆ ಮುನಿ ಸಹಾಯ ಮಾಡುತ್ತದೆ. ಇಂತಹ ಸಮಸ್ಯೆ ಇರುವಾಗ ಮುಟ್ಟಿದರೆ ಮುನಿಯ ಸೊಪ್ಪನ್ನು ತೆಗೆದುಕೊಂಡು ಚೆನ್ನಾಗಿ ಅರೆದು ಉಂಡೆಯ ಆಕಾರಕ್ಕೆ ತಂದು ಒಂದು ಅಡಿಕೆ ಗಾತ್ರದ ಉಂಡೆಯನ್ನು 45 ದಿನಗಳ ಕಾಲ ಪ್ರತಿನಿತ್ಯ ತೆಗೆದುಕೊಳ್ಳುವುದರಿಂದ ಸಮಸ್ಯೆ ಗುಣವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಮಹಿಳೆಯರಲ್ಲಿ ಗರ್ಭಾಶಯ ಜಾರಿದಾಗಲೂ ಇಂತಹ ಸಮಸ್ಯೆ ಕಾಡುತ್ತದೆ. ಪದೇ ಪದೇ ಮೂತ್ರ ವಿಸರ್ಜನೆ, ಒಂದು ನಿಮಿಷವೂ ತಡೆಯಲಾಗದ ಸಂದರ್ಭ, ಇಂಥವುಗಳು ಇದ್ದಾಗ ಈ ರೀತಿಯಲ್ಲಿ ಉಂಡೆಗಳ ರೀತಿಯಲ್ಲಿ ಮುಟ್ಟಿದರ ಮುನಿಯನ್ನ ತೆಗೆದುಕೊಳ್ಳಬಹುದು. ಇಲ್ಲವೇ ಕಷಾಯ ಮಾಡಿ ಕುಡಿಯುವಂತಹದ್ದು ಕೂಡ ಪರಿಣಾಮಕಾರಿ. ರಕ್ತಭೇದಿ, IBS, ಕ್ರೋನ್ಸ್ ಡಿಸೀಸ್ ನಿರ್ವಹಣೆಯಲ್ಲಂತೂ ಇದರ ಪ್ರಯೋಗ ಅತ್ಯಂತ ಪರಿಣಾಮಕಾರಿ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದರೆ ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ, ಪ್ರಸ್ತುತಿ ಡಿಎಸ್ ಪ್ರಸಾದ್. ಜನಪದ ಸಂಗೀತ ಮಹಾದೇವಿ ಗೋವಿಂದ ಮರಾಠಿ ಮತ್ತು ಸಂಗಡಿಗರಿಂದ ಕೋಲಾಟದ ಹಾಡುಗಳು. ಮಣಿಯೋ ಗಣಿಯೋ ಬಹ್ಲೋ ಲಾ ತೆರೆ ಬಹ್ಲ್ಯಾ ಸೊಬೆ ನಮಸ್ಕಾರ ತಿಂಗಳ ತೋ ತಾತು ಮೈ ಗೋವಿಂದ ಹರಿ ಕಾಂತರ್ ಕಾನ್ ಸಿ ಸಂಜೀವ ಅಂತರ್ ಬಾಣ ಕಸಂಗೀತ ಪ್ರಾಣಿ ಬರಕೃಂದ ಗೋವಿಂದ ಏಕ ತಿಶರ ಕೋಟಿ ದವಾನೇಕ ಶಿಗಮೋ ಶಿವರ ಚರ್ಮಿನನ ಹೊಳಿಯೇರು ಕಾಂಬೋಗಾ ಚಲೋ ರೇ ಕೇಳಿಯಾ ತಿಟೇವರು ಕಾಂಬೋಗಾ ಚಲೋ ಮಾಮೋ ಶಿವರ ಚರ್ಮಿನೇರು ಕಿಶರ ಕೋಟಿ ದವಾನೇಕ ಶಿಗಮೋ ಶಿವರಾತ್ರಿ ಮೀನನ ಹೊಳಿಯೇರು ಕಾಂಬೋಗಾ ಚಲೋ ರೇ ಕೇಳಿಯಾ ತಿಟೇವರು ಕಾಂಬೋಗಾ ಚಲೋ ಮಾಮೋ ಶಿವರಾತ್ರಿ ಕಾಂಬೋಗಾ ಚಲೋ ರೇ ಕೇಳಿಯಾರು ಕಾಂಬೋಗಾ ಚಲೋ ಹಾತ್ ಪಾಯೋ ಹೈ ಧರಣಿ ವರ ಮಾರಣಿ ವರ ಧರೇನು ಹೈ ಕೈಶಾ ಬರ ರೇ ಕೇಳಿಯಾ ಧರೇನು ಹೈ ಕುಂಬಳೆ ಧರೇನು ಹೈ ಕೈಶಾ ಬರ ರೇ ಕೇಳಿಯಾ ಧರೇನು ಹೈ ಶೇಖಾವರ ಮಾ ಧರೇನು ಹೈ ಕೈಶಾ ಬರ ರೇ ಕೇಳಿಯಾ ಧರೇನು ಹೈ ಶೇಖಾವರ ಮಾ ಶಕ್ನಾಸು ಹೈ ಕೈಶಾ ಬರ ರೇ ಕೇಳಿಯಾ ಶಕ್ನಾಸು ಹೈ ಕುಲ್ಮಾ ಬರ ಮಾ ಕುಲಂಬು ಹೈ ಕೈಶಾ ಬರ ರೇ ಕೇಳಿಯಾ ಕುಲಂಬು ಹೈ ಕೈಶಾ ಬರ ರೇ ಕೇಳಿಯಾ ಕುಲಂಬು ಹೈ ಕಂಬ್ರೇಟಾಂಚೆ ದಟೆ ಸೋಡನ ಗೋಡೆ ಸಿನಗಾರಲೆ ಮಗಲೆ ತುಂಡಾಜೆ ತಿನ ತೊನೆ ರೇ ಕೇಳಿಯಾ ಮಗಲೆ ತುಂಡಾಜೆ ತಿನ ತೊನೆ ಮಾಡಲೆ ತುಂಡಾಜೆ ತಿನ ತೊನೆ ರೇ ಕೇಳಿಯಾ ಮಗಲೆ ತುಂಡಾಜೆ ತಿನ ತೊನೆ ಚಿತ್ತೋನೆ ಹೊರಂದೇಲು ಚಿತ್ತಾಳ್ಯಾಚೆ ಗರಿಮಾತೆ ಹೊರಂದೇಲು ಗುಡಾರಾಚೆ ಹಾಸಿಂಬಾ ಚಿತ್ತಾಳ್ಯಾನು ಹೊರಂದೇಲು ಗುಡಾರಾಚೆ ಗುಡಾರಾಚೆ ಹಾಸಿಮಾ ಚಿತ್ತಾಳ್ಯಾನು ಹೊರಂದೇಲು ಗುಡಾರಾಚೆ ಗುಡಗಾರನು ತಾಸಲಂತೆ ನೌಲೋಂಗು ತೋನಿ ಬಾ ಗುಡಗಾರನು ತಾಸಲಂತೆ ನೌಲೋಂಗು ತೋನಿ ಗುಡಗಾರನು ತಾಸಲಂತೆ ನೌಲೋಂಗು ತೋನಿ ಬಾ ಗುಡಗಾರನು ತಾಸಲಂತೆ ನೌಲೋಂಗು ತೋನಿ ಅವಳನ್ನು ಪೇಳನು ಕಲ್ಲೆ ಪಾಜೋಡು ತುಣಿ ಬಾ ಅವಳು ಬೀಳುನು ಕಲ್ಲೆ ಪಾಜೋಡು ತುಣಿ ಎಕೆರು ಕಾಡಲಿ ಗಚಿ ಮಾಯಾ ರೇ ಕೇಳಿಯಾ ಎಕೆರು ಕಾಡಲಿ ಗಚಿ ಮಾಯಾ ಎಕೆರು ಕಾಡಲಿ ಗಚಿ ಮಾಯಾ ರೇ ಕೇಳಿಯಾ ಎಕೆರು ಕಾಡಲಿ ಗಚಿ ಮಾಯಾ ಎಕೆರು ಕಾಡಲಿ ಪಾಚ ಪುಂಡು ರೇ ಕೇಳಿಯಾ ಎಕೆರು ಕಾಡಲಿ ಪಾಚ ಪುಂಡು ಮಾ ಎಕೆರು ಕಾಡಲಿ ಪಾಚ ಪುಂಡು ರೇ ಕೇಳಿಯಾ ಎಕೆರು ಕಾಡಲಿ ಪಾಚ ಪುಂಡು ಮಾ ಕಾಡಲು ಚಂದ್ರ ಸೂರ್ಯೋ ರೇ ಕೇಳಿಯ ಕಾಡಲು ಚಂದ್ರ ಸೂರ್ಯಮ್ಮರು ಕಾಡಲು ಚಂದ್ರ ಸೂರ್ಯಮ್ಮ ಕಾಡಲು ರಾಮ ಲಕ್ಷ್ಮೇ ಕೇಳಿಯ ಕಾಡಲು ರಾಮ ಲಕ್ಷ್ಮೇ ಕೇಳಿಯ ಜೋಡಾರು ಪಾಂಚ ಚಿತ್ರ ಸೋಡಲಿ ಬಾ ಪಾಂಚ ಜೋಡಾರು ಪಾಂಚ ಚಿತ್ರ ಸೋಡಲಿ ಜೋಡಾರು ಪಾಂಚ ಚಿತ್ರ ಸೋ